ಆ ಮಧ್ಯದಲ್ಲಿ ಮದುವೆ ಆಯಿತು. ಮದುವೆ ಆದಮೇಲೆ ಒಂದು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಕೆಲಸ ಮಾಡ್ತಾ ಇದ್ನಲ್ಲ, ನಂಗೆ ತುಂಬ ರೊಟೀನ್ ಅನಿಸ್ತು, ಅಂದರೆ ತುಂಬ ಮೊನೊಟಾನಿಕ್ ಅನಿಸ್ತು ಕೆಲಸ, ಸ್ವಲ್ಪ ಬದಲಾವಣೆ ಇರಲಿ ಅಂತ ಹೇಳಿ. ಮತ್ತು ನಮ್ಮ ತಂದೆ ಕಾಲು ಸ್ವಲ್ಪ ಜಮೀನಿತ್ತು, ಆ ಟೈಮಲ್ಲಿ ಕೊರೋನಾ ಬಂದಲ್ಲ, ಆ ಕೊರೋನಾ ಟೈಮಲ್ಲಿ ಪ್ರಾಯೋಗಿಕವಾಗಿ ಯಾಕೆಂದ್ರೆ ಪ್ರಯತ್ನ ಮಾಡಬಾರ್ದು ಅಂತ ನಾನು ಪ್ರಯತ್ನ ಹೇಳಿದೆ ಆವಾಗ. ಆಗ ಒಂದು ವರ್ಷ ಸ್ವಲ್ಪ ಮಾಡಿ ಆದಮೇಲೆ ಯಾಕೆ ಇದನ್ನೇ ಪೂರ್ಣ ಪ್ರಮಾಣದಲ್ಲಿ ಮಾಡಬಾರ್ದು ಅಂತ ಹೇಳಿ ನಾನು ವ್ಯವಸಾಯ ಕೇಳಿದೆ ಸರ್. ಮುಂಚೆಯಿಂದಲೂ ನಿಮ್ಮ ತಂದೆ ರೈತರೇನ? ಹಾಂ, ನಮ್ಮ ತಂದೆ ರೈತರು. ನಮ್ಮ ತಂದೆಗೆ ನಾವು 4 ಜನ ಮಕ್ಕಳು. ನನಗೆ ಮೊದಲನೇ ಹೆಣ್ಣು ಒಬ್ಬ ಡಿಫೆನ್ಸಲ್ಲಿ ಇದ್ದಾನೆ, ಡಿಫೆನ್ಸಲ್ಲಿದ್ದ ಈಗ ಬಿಟ್ಟು ಬಂದು ಅವನು ವ್ಯವಸಾಯ ಮಾಡಿಸ್ತಾ ಇದ್ದ, ಈಗ ಅವನು ಬಿಸ್ನೆಸ್ ಮ್ಯಾನ್. ಎರಡನೇ ಹೆಣ್ಣು ಒಬ್ಬ ಆಸ್ಟ್ರೇಲಿಯಾದಲ್ಲಿದ್ದಾನೆ, ಈಸ್ ಅ ಸೈಂಟಿಸ್ಟ್. ಮೂರನೇ ಹೆಣ್ಣು ಒಬ್ಬ ಅವನು ಬ್ಯಾಂಕರು, ನ್ಯೂಯಾರ್ಕಲ್ಲಿದ್ದಾನೆ. ನಾನು ಕೊನೆಯ, ಐ ಆಮ್ ದ ಲಾಸ್ಟ್. ಈಗ ಚಿಕ್ಕ ವಯಸ್ಸಿಂದಲೂ ನಿಮ್ಮ ತಂದೆಯೇ ವ್ಯವಸಾಯ ಮಾಡ್ತಿದ್ರು ಕೂಡ ನಿಮ್ಮನ್ನು ವ್ಯವಸಾಯ ಆಕರ್ಷಣೆ ಮಾಡಲಿಲ್ಲ ಯಾಕೆ ಸರ್? ಒಂದು ಅಂತಂತ ಹೇಳಿದ್ರೆ ನಮ್ದು ಆ ಕಡೆ ಎಲ್ಲ ನಮ್ಮದು ಭತ್ತ, ನಮ್ಮ ತಾತನ ಕಾಲದಿಂದ ಕೂಡ ಅದನ್ನೇ ಮಾಡ್ತಾ ಇದ್ದಿದ್ದು. ನಮ್ಮದು ಹುಳ್ಳಳ್ಳಿ ನಾಲೆ ಮತ್ತು ಕಬಿನಿ ಬಲದಂಡ ನಾಲೆ ನಮ್ಮದು. ನಮ್ಮ ನೀರಾವರಿ ಆದ್ದರಿಂದ ನಮಗೆ ಬೇರೆ ತರಕಾರಿಗಳಾಗಲಿ ಆ ಥರದಾಗಲಿ ನಮ್ಮ ಅಲ್ಲಿ ಬೆಳಿಲಿಕ್ಕೆ ಆಗ್ತಿರಲಿಲ್ಲ. ಕಮರ್ಷಿಯಲ್ ಕ್ರಾಪ್ ಅಂತ ಏನು ಹೇಳ್ತೀವಿ ಅದನ್ನು ಬೆಳಿಲಿಕ್ಕೆ ಆಗ್ತಿರಲಿಲ್ಲ, ಬರೀ ಭತ್ತ ಅಂದ್ಬಿಟ್ಟು ಇನ್ನೇನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅವ್ರು ಏನು ನಮ್ಮ ತಾತನ ಕಾಲದಲ್ಲಿ ಏನು ಮಾಡ್ಕೊ ಅದನ್ನು ಕಂಟಿನ್ಯೂಟಿ ಇತ್ತು ನಮ್ಗೆ. ಅದು ಅಷ್ಟೊಂದು ಯಾಕೆಂದರೆ ಕಷ್ಟಪಡ್ತಾ ಇದ್ರು ಮನೇಲಿ, ಅಂದರೆ ನಮ್ಮದು ಆರ್ಥಿಕವಾಗಿ ಏನು ತುಂಬ ಕಷ್ಟದ ಕುಟುಂಬ ಏನಲ್ಲ, ಓಕೆ ವೆಲ್ ಆಫ್ ಫ್ಯಾಮಿಲಿ, ಅಂದರೆ ಆರ್ಥಿಕವಾಗಿ ಒಂದು ಒಳ್ಳೆ ಮಟ್ಟದಲ್ಲಿದ್ವಿ, ಬಟ್ ತುಂಬ ಒಳ್ಳೆ ಹೇಳ್ಕೊಳ್ಳೋ ಮಟ್ಟದಲ್ಲಿರಲಿಲ್ಲ. ಅದರಿಂದ ಆಕರ್ಷಣೆ ಅನ್ನೋ ಸ್ವಲ್ಪ ದೂರನೇ ಇತ್ತು. ನಮ್ಮ ತಂದೆ ಅದಕ್ಕೆ ಏ ನಾವೇ ಕಷ್ಟಪಡ್ತಾರೆ ಸಾಕು ನೀವು ಬೇಡ ಅನ್ನೋ ಮಟ್ಟದಲ್ಲೇ ನಮ್ಮನ್ನ ಇಟ್ಕೊಬಂದಿದ್ರು. ಮತ್ತು ನಾನೆಲ್ಲ ಓದಿದ್ದೆಲ್ಲ ಹೊರಗಡೆನೆ, ಅಂದರೆ ನಾನು ಊರಲ್ಲಿ ಓದಿಲ್ಲ, ಅಲ್ಲ ಮೈಸೂರಲ್ಲಿ ಓದಿದ್ದು ನಾನು. ಅದರಿಂದ ಅದರಿಂದ ಸ್ವಲ್ಪ ಕಡಿಮೆ ಆಯ್ತು ನನಗೆ. ಮತ್ತೆ ವಾಪಸ್ ಎಳೆದಿದ್ದು ಅಂತಂದರೆ ಕರೋನಾನ, ಕರೋನಾ ಒಂದು ಅಟ್ಲೀಸ್ಟ್ ಒಂದು ಅದೊಂದು ಭಾಗ ಅಂತ ಹೇಳ್ಬೋದು. ಬಟ್ ಏನಂದರೆ ಒಂದು ಗಾದೆ ಹೇಳ್ತಾರಲ್ಲ, ಅನುಭವ ಬೇಕು ಅಂದರೆ ಪ್ರಪಂಚ ಸೋದು ಅಂತ. ಎಲ್ಲ ಕಡೆ ನೋಡಿದೆ, ಈಗ ಒಬ್ಬೊಬ್ರಿಗೆ ಕನಸಿರುತ್ತೆ ಕಾಪ್ರೇಟ್ಗಳು ನೋಡಬೇಕು, ಪ್ರಪಂಚ ಸುತ್ತಬೇಕು ಅಂತೆಲ್ಲ ಕನಸಿರುತ್ತೆ. ನಾನು ಅದು ನೋಡಿದಾಗ ತುಂಬ ಒಂಥರ ಮೆಕ್ಯಾನಿಕಲ್ ಅನಿಸ್ತು. ಲೈಫು ತುಂಬ ಫಾಸ್ಟು, ದುಡ್ಡನ್ನ ನೀವು ಗಳಿಸ್ಬೋದು, ಬಟ್ ಏನಂದರೆ ಅದ್ರ ಜೊತೆಗೆ ವೈಯಕ್ತಿಕವಾಗಿ ನೆಮ್ಮದಿ ಇರಲ್ಲ ಒಂದು, ಮತ್ತು ನಿಮಗೆ ಫ್ಯಾಮಿಲಿ ಬಾಂಡಿಂಗ್ ಅಂತ ಸ್ವಲ್ಪ, ಯಾಕೆ ನಾನು ತುಂಬ ದಿನಗಳ ಕಾಲ ದೂರ ಇದ್ದಾಗ ಫ್ಯಾಮಿಲಿ ಬಾಂಡಿಂಗ್ ಅಂತ ಕಡಿಮೆ ಆಗ್ಬಿಡುತ್ತೆ. ಅದೆಲ್ಲ ಲೆಕ್ಕ ಹಾಕಿದಾಗ ಸ್ವಲ್ಪ ನಂಗೆ ಅದರಿಂದ ಆ ಲೈಫ್ ಬೇಡ ಅನಿಸ್ತು ಸ್ವಲ್ಪ ಒಂದು ಮಟ್ಟದವ್ರಿಗೆ. ನಿಮ್ಮ ಆ ಎಲ್ಲ ಅನುಭವಗಳನ್ನು ತಂದುಕೊಂಡು ಈಗ ವ್ಯವಸಾಯನ ಎಷ್ಟು ಎಕರೆ ಜಮೀನಲ್ಲಿ ಮಾಡ್ತಾ ಇದ್ದೀರಿ ಸರ್? ಹೆಚ್ಚು ಕಡಿಮೆ ಒಂದು 35 ಎಕರೆಯಲ್ಲಿ ಮಾಡ್ತಾ ಇದ್ದೀನಿ ಈಗ. 35 ಎಕರೆ ಹಾಕಿದ್ರೆ ಅಲ್ಲಿ ನಮ್ಮದು ಅಂತ ಹೇಳಿ ನಮ್ಮ ತಂದೆ ಜಮೀನು ಅಂತ ಹೇಳಿ 18 ಎಕರೆ. ಈಗ ಕಳೆದ ವರ್ಷ ಒಂದು 16 ಎಕರೆ ಜಮೀನು, ಅದು ನಮ್ಮ ಸ್ವಂತ ನಮ್ಮ ಚಿಕ್ಕಮ್ಮ ಅವ್ರದ್ದು, ನಮ್ಮ ತಾಯಿ ತಂಗಿ ಜಮೀನದು. ಅದು ಆಲ್ಮೋಸ್ಟ್ ಒಂದು 50 ಇಯರ್ಸ್ ಅದನ್ನ ಇದೇ ಮಾಡಿರ್ಲಿಲ್ಲ, ಬೇಸಾಯನೇ ಮಾಡಿರ್ಲಿಲ್ಲ. ಅದು ಫುಲ್ ಕಾಡಿತ್ತು, ಅದು ಅದನ್ನ ನಾನು ಕ್ಲೀನ್ ಮಾಡಿಸಿ ಈಗ ಅದರಲ್ಲಿ ಶುಂಠಿ ಹಾಕಿದ್ದೆ ಸರ್. ಈಗ ಎಷ್ಟು ವರ್ಷದಿಂದ ಈ ಪ್ರಯೋಗ ನಿಮ್ದು, ಹೇಮಂತ್ ಕುಮಾರ್ ಅವರೇ? ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ರಿ? ಆಲ್ಮೋಸ್ಟ್ ಒಂದು 5 ವರ್ಷ ಅನ್ಕೊಳ್ಳಿ. ಹೌದಾ? ಪರಿಪೂರ್ಣವಾಗಿ 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಬಂದ ತಕ್ಷಣನೇ ವಾಣಿಜ್ಯ ಬೆಳೆ ಅಂತಾನೆ ಗಮನ ಕೊಟ್ಟಿರ್ಬೇಕು ತಾವು. ಬಂದ ತಕ್ಷಣನೇ ಫಸ್ಟ್ ಟೈಮ್ ನಾನು ರೇಷ್ಮೆ, ನಮ್ಮಲ್ಲಿ ರೇಷ್ಮೆ ಕೃಷಿ ಇತ್ತು, ರೇಷ್ಮೆ ಕೃಷಿ ಫಸ್ಟ್ ಪ್ರಯತ್ನ ಮಾಡಿದೆ. ನನಗೆ ಯಾಕೋ ಅಷ್ಟು ಇದಾಗಿ ಸಿಕ್ಕಲಿಲ್ಲ ನನಗೆ. ಆ ಟೈಮಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ಏರಿಡ್ತಾ ಇತ್ತು ರೇಷ್ಮೆ ಕೃಷಿದು. ಆವಾಗ ಈ ಕೇರಳದವ್ರೆಲ್ಲ ನೋಡ್ತಾ ಇದ್ದೆ, ನಮ್ಮ ಆ ಕಡೆಯಲ್ಲೆಲ್ಲ ಕೇರಳದವ್ರು ಆಗ್ತಾ ಇದ್ರಲ್ಲ, ಕೇರಳದವ್ರು ನೋಡ್ತಾ ಇದ್ದೆ. ಅವರು ಆ ಕಡೆಯೆಲ್ಲ ಬೇರೆ ಇದರಿಂದ ಬಂದು ನಮ್ಮ ಇಲ್ಲಿ ಅಷ್ಟು ದುಡ್ಡು, ಯಾಕೆ ನಮ್ಮಲ್ಲೆಲ್ಲ 1 ಎಕರೆಗೆ 100,000 1,20,000 ಕೊಟ್ಟು ಮಾಡ್ತಾರೆ ಒಂದು ವರ್ಷಕ್ಕೆ, ಅಂದರೆ 15 ತಿಂಗಳು 16 ತಿಂಗಳು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ತಾರೆ. ಅವ್ರು ಅಷ್ಟು ಬಂಡವಾಳ ಹಾಕಿ ಮಾಡ್ತಾ ಇದಾರಲ್ಲ, ಅಂದರೆ ಇನ್ಕಮ್ ಹೆಂಗಿರ್ಬೋದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ನನ್ನ ಹತ್ರ ಬಂತು. ನನ್ನ ಒಂದು ಆಲೋಚನೆ ಲಹರಿ ಇತ್ತು, ಅದಕ್ಕೆ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತೇಳಿ ಮೂಲವಾಗಿ ನಾನು ಫಸ್ಟು 1-2 ಎಕರೆ ಹಾಕಿದೆ ಶುಂಠಿನ 2 ಎಕರೆ ಪ್ರಯೋಗಕ್ಕಾಗಿರಲಿ ಅಂತಂದ್ಬಿಟ್ಟು ಹಾಕಿದೆ. ಯಾವ ವರ್ಷದಲ್ಲಿ ಇದು ಸರ್? ಇದು 2018 ಅನ್ಕೋತೀನಿ, 2018 ಪ್ರಯೋಗಕ್ಕಾಗಿ ಹಾಕಿದೆ ನೋಡೋಣ ಅಂತ ಹೇಳಾಗ್ದೆ. ಟ್ರಯಲ್ ಅನ್ ಎರರ್ ಮೆಥಡ್ ಪ್ರಯೋಗಕ್ಕಾಗ್ದೆ. ನನಗೆ ಅನುಭವ ಈ ಶುಂಠಿ ವ್ಯವಸಾಯದಲ್ಲಿ ನನಗೆ ಸೊನ್ನೆ. ಮತ್ತು ಈ ಶುಂಠಿ ಬಗ್ಗೆ ಜನಗಳಲ್ಲಿ ಮಾಹಿತಿ ತುಂಬ ಕಡಿಮೆ ಇತ್ತು ನಮ್ಮ ಜನಗಳಲ್ಲಿ. ಈ ಕೇರಳ ಅದೊಂದು ಅವರು ಕ್ಲೋಸ್ ನಿಟ್ಟು, ಅವ್ರ ಮಾಹಿತಿಗಳನ್ನ ಹೊರಗಡೆ ಬಿಟ್ಕೊಡಲ್ಲ ಜಾಸ್ತಿ ಕೇಳಿ ಅನ್ಸ್. ನಮ್ಮ ಜನಗಳಿಗೆ ಇದ್ರಲ್ಲಿ ಮಾಹಿತಿ ತುಂಬ ಕಡಿಮೆ, ಈ ಶುಂಠಿ ವ್ಯವಸಾಯದ ಬಗ್ಗೆ ತುಂಬ ಕಡಿಮೆ. ಆದ್ದರಿಂದ ನಾನು ಕೇಳಿದವ್ರ ತೋಟಕ್ಕೆ ಹೋಗೋದು, ಅವ್ರು ಹೆಂಗೆ ಬೆಳೀತಾ ಇದ್ದಾರೆ ಅಂತ ನೋಡೋದು, ಮತ್ತು ಅಲ್ಲಿ ಈ ಫರ್ಟಿಲೈಸರ್ ಮ್ಯಾನೇಜ್ಮೆಂಟು ಮತ್ತು ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟು ಅದು ಕೆಲವೊಂದನ್ನು ನಮ್ಗೆ ಏನು ಗೊತ್ತಾಗ್ತಿರಲಿಲ್ಲ. ನಂಗೆ ಫಸ್ಟ್ ಟೈಮು ತುಂಬ ಕಷ್ಟ ಆಯ್ತು ನನಗೆ, ಅಂದರೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ ಏನು ಮಾಡ, ಯಾಕೆಂದರೆ ಶುಂಠಿ ವ್ಯವಸಾಯದಲ್ಲಿ ಕೆಲವೊಂದಿದ್ರೆ ಏನೇನು ಮಾಡಬೇಕು ಅದನ್ನು ಮಾಡಲೇಬೇಕು ನೀವು, ಅದನ್ನು ಕೂಡ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸ್ವಲ್ಪ ಏನೋ ಸ್ವಲ್ಪ ಕೆಲವೊಂದು ಸಹಾಯಗಳು ತೊಗೊಂಡು, ನಮ್ಮ ಕೆ ವಿ ಕೆ ನಮ್ಮ ಪಕ್ಕದಲ್ಲಿ ಕೆ ವಿ ಕೆ ಇತ್ತಲ್ಲ, ಅವ್ರಿಗೂ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ ಶುಂಠಿ ಬಗ್ಗೆ. ಬಟ್ ಕೆಲವೊಂದು ಬೇಸಿಕ್ಕಾಗಿ ಹಿಂಗೆಲ್ಲ ಹಿಂಗೆ ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ತಿಳ್ಕೊಂಡು, ಒಂದು ಹಂತ ಒಂದು ಫಸ್ಟ್ ಬೆಳೆಯಲ್ಲಿ ಆಲ್ಮೋಸ್ಟ್ ನಿಮಗೊಂದು 50 ಭಾಗಗಳ ಅನುಭವ ಸಿಕ್ತು ಅನ್ಕೋತೀನಿ ನನಗೆ. ಒಂದು ಕೆಲವೊಂದು ನಂದು ಅಲ್ಲೇ ಟ್ರಯಲ್ ಮೆಥಡ್, ಹಿಂಗೆ ಮಾಡ್ರಿ ಹಿಂಗೆ ಆಗ್ಬೋದು ಕಾಮನ್ ಸೆನ್ಸ್, ಇಲ್ಲ ಕೆಲವೊಂದು ವೀಡಿಯೋಗಳು ನೋಡಿಕೊಂಡು ಹಿಂಗೆ ಮಾಡ್ರಿ ಹಿಂಗೆ ಆಗ್ಬೋದು ಹಿಂಗೆ ಮಾಡ್ರಿ ಹಿಂಗೆ ಆಗ್ಬೋದು ಅಂತ ಹೇಳಿ ಹಂಗೆ ಮಾಡಿ ಒಂದು ಹಂತ ಬಂತು. ಓಕೆ, ಲಾಸ್ ಅಂತ ಏನಿಲ್ಲ, ಒಟ್ಟು ನಾಕಿದ್ದು ಬಂಡವಾಳಕ್ಕೆ ಮೋಸ ಆಗಲಿಲ್ಲ ಫಸ್ಟ್ ಕ್ರಾಪಲ್ಲಿ. ಅದನ್ನು ಸೆಕೆಂಡ್ ಕ್ರಾಪ್ ಅಂದರೆ 2019 ನಾನು ಒಂದು 6 acres ಆಗ್ದೆ, 6 acres ಆಗ್ದೆ 6 acres. ಅದರಲ್ಲಿ ಮೊದಲನೇ ಬೆಳೆಯಲ್ಲಿ ಏನು ಇಶ್ಯೂ ಮಾಡಿದ್ನ ಅದನ್ನೆಲ್ಲ ನಾನು ಇದು ಮಾಡಿ ನೈಗೇಟ್ ಮಾಡಿ ಒಂದು ಹಂತ ಹಂತ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಆ ವರ್ಷ ತುಂಬ ಚೆನ್ನಾಗೇ ಬೆಳೆದೆ. ಆ ಟೈಮಲ್ಲಿ ಈ ಹರೀಶ್ ಅವ್ರದ್ದು ನನ್ನ ಯೂಟ್ಯೂಬಲ್ಲಿ ಅವ್ರದ್ದು ಇದು ನೋಡ್ತಾ ಇದ್ದೆ, ಅವ್ರ ಮಾರ್ಗದರ್ಶನದಲ್ಲಿ ನೋಡಿಕೊಂಡು, ಅವ್ರು ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿರಲಿಲ್ಲ, ಬಟ್ ಯೂಟ್ಯೂಬಲ್ಲಿ ಕೆಲವೊಂದು ನೋಡಿಕೊಂಡು ಕೆಲವು ಸಜೆಷನ್ ಅಷ್ಟೇ ನೋಡ್ಕೊಂಡು, ನಂದು ಅನುಭವ ಇತ್ತಲ್ಲ ಮೊದಲನೇ ವರ್ಷ ಅನುಭವ, ಆ ಅನುಭವದ ಪ್ರಕಾರ ಒಂದು ಮಟ್ಟದಲ್ಲಿ ಚೆನ್ನಾಗೇ ಬಂತು ನನಗೆ. ಆ ವರ್ಷ ನನಗೆ ಫಸ್ಟ್ ವರ್ಷ ಲಾಸ್ ಅಂತ ಏನಿಲ್ಲ, ನನ್ನ ಪ್ರಯತ್ನಕ್ಕೆ ಅಷ್ಟು ಪ್ರತಿಫಲ ಇರಲಿಲ್ಲ. ಆದ್ದರಿಂದ ಎರಡನೇ ವರ್ಷ ನನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ತು, ಹೋದ ವರ್ಷ ಇನ್ನು ಲಾಸ್ ಅಂತ ಅಂದ್ಕೊಂಡಿದ್ದೆ, ಅದರದ್ದು ಪ್ರಾಫಿಟ್ ಇಲ್ಲೇ ಆಯಿತು ಸೆಕೆಂಡ್ ಇಯರ್. ಆ ವರ್ಷದಲ್ಲಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಪರಿಪೂರ್ಣವಾದ ಅನುಭವ ನಂಗೆ ಶುಂಠಿ ವ್ಯವಸಾಯದ ಬಗ್ಗೆ. ಈಗ ಏನು ಮಿತ್ತಿತ್ತು ಅದೆಲ್ಲ ಮಾಡಿಕೊಂಡು ಬೆಳಿಬೋದು ಅನ್ನೋ ಒಂದು ನನಗೆ ಒಂದು ಧೈರ್ಯ ಬಂತು, ಒಂದು ಆತ್ಮವಿಶ್ವಾಸ ಬಂತು ಬೆಳಿಬೋದು. ಮತ್ತು ಕೃಷಿಲೂ ಕೂಡ ಲಾಭ ಅನ್ನೋದು ಕಾಣ್ಬೋದು ಮನುಷ್ಯ ಅನ್ನೋ ಒಂದು ಆತ್ಮವಿಶ್ವಾಸ ಬಂತು. ಓಕೆ, ಈಗ ಎಷ್ಟೆಕರೆನಲ್ಲಿ ಬೆಳೀತಾ ಇದ್ದೀರಿ? ಈಗ ಸರ್ 12 acres ಮಾಡಿದ್ದೀನಿ ಸರ್, ಈಗ 2 acres ಮಾಡಿದ್ದೀನಿ ಈಗ. ಓಕೆ, ತಳಿಗಳ ಬಗ್ಗೆ ಏನೆಲ್ಲ ಸಂಶೋಧನೆ ಮಾಡಿದ್ದೀರಿ ಸರ್? ತಳಿಗಳಲ್ಲಿ ನಮ್ಮಲ್ಲಿ ನಮ್ಮ ಈ ಮೈಸೂರು ಭಾಗದಲ್ಲಿ ನಾವು ಈ ಕಡೆಲ್ಲ ಜಾಸ್ತಿ ನಾವು ಇದು ಮಾಡೋದು ರಿಗೋಡಿ ಮತ್ತು ಹಿಮಾಚಲ್ ಇಲ್ಲ ವರ್ಧಾ ಅಂತ ಹೇಳ್ತಾರೆ. ಬಟ್ ನಿಮಗೆ ಮಾರ್ಕೆಟಲ್ಲಿ ನಿಮಗೆ ಈ ವೆಜಿಟೇಟಿವ್ ಅಂತ ಹೇಳಿ ಮತ್ತು ಅಥವಾ ಮಾರ್ಕೆಟ್ಗೆ ನಿಮಗೆ ಸೇಲ್ಗೆ ಅದು ಇದು ಮಾಡಲಿಕ್ಕೆ ಅಂತ ಜಾಸ್ತಿ ಯೂಸ್ ಆಗೋದು ನಿಮಗೆ ರಿಗೋಡಿ. ಓಕೆ, ಹಿಮಾಚಲ್ಲು ಅದು ನಿಮಗೆ ಒಳ್ಳೆ ಇಳುವರಿನೂ ಬರುತ್ತೆ, ಬಟ್ ಏನಂದರೆ ಸ್ವಲ್ಪ ನಮ್ಮ ಈ ಕಡೆ ಕಡಿಮೆ, ನಮ್ಮ ಈ ಪಿರಿಯಾಪಟ್ಟಣ ಮೈಸೂರು ತಾಲೂಕು ಈ ಕಡೆ ಈ ಭಾಗದಲ್ಲಿ ಕಡಿಮೆ. ನಾವು ಈ ಭಾಗದಲ್ಲಿ ಯಥೇಚ್ಛವಾಗಿ ಇದು ಮಾಡೋದು ರಿಗೋಡಿನ ನಾವು. ಓಕೆ, ಬಿತ್ತನೆಗೆ ಏನು ಮಾಡ್ತೀರಿ, ನಿಮ್ಮ ಬೆಳೆಯಲ್ಲೇ ಇಟ್ಕೋತೀರಾ ಅಥವಾ ಪ್ರತಿ ಬಾರಿ ಹೊರಗಡೆ? ಇಲ್ಲ ಸರ್, ನಾನು ರೈತರು ಒಂದು ಮೂಲ ತಪ್ಪು ಮಾಡೋದನ್ನ ಹೇಳಿದ್ರೆ ಬಿತ್ತನೆ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ತರಬಾರ್ದು. ನಮ್ಮಲ್ಲೇ ನಾವೇ ಸ್ವತಃ ನಮಗೆ ನೆಕ್ಸ್ಟ್ ಕ್ರಾಪ್ ಬೇಕು ಅಂತ ಹೇಳಿದ್ರೆ ನೀವೇ ಮಾರ್ಕ್ ಮಾಡಿಕೊಂಡು ನಿಮ್ಮ ಜಮೀನಿನಲ್ಲಿ ಎಲ್ಲಿ ಉತ್ಕೃಷ್ಟವಾಗಿ ಬಂದಿರುತ್ತೆ ಅದನ್ನು ಮಾರ್ಕ್ ಮಾಡಿಕೊಂಡು ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಉಪಯೋಗಗಳಿವೆ. ಒಂದೇನೆಂದರೆ ನಿಮಗೆ ಶುಂಠಿ ವ್ಯವಸಾಯದಲ್ಲಿ ಮೂಲಭೂತವಾಗಿ ನಿಮಗೆ ಬೇಕಾಗಿರೋದು ಫಸ್ಟು ಬಿತ್ತನೆ ಶುಂಠಿ, ಸೆಕೆಂಡು ಮಣ್ಣು. ನಿಮಗೆ ಬಿತ್ತನೆ ಶುಂಠಿ ನಿಮಗೆ ರೋಗ ಮುಕ್ತವಾಗಿತ್ತು ಅಂತ ಹೇಳಿದ್ರೆ ನೀವು ಅರ್ಧ ಶುಂಠಿ ಬೆಳೆದಂಗೆ ಲೆಕ್ಕ, ರೋಗ ಮುಕ್ತವಾಗಿತ್ತು ಅಂತ. ಮತ್ತು ನೆಕ್ಸ್ಟ್ ಭೂಮಿ ಆಯ್ಕೆ. ಈಗ ಭೂಮಿ ಆಯ್ಕೆಯಲ್ಲಿ ಈಗ ಒಂದು ಮರಳು ಮಿಶ್ರಿತ ಮಣ್ಣಲ್ಲಾದರೆ ನಿಮಗೆ ಅದರಲ್ಲಿ ನಿಮಗೆ ಪೌಷ್ಟಿಕಾಂಶಗಳು ಹೀರ್ಕೊಳ್ಳಲ್ಲ, ಎಲ್ಲ ನಿಮಗೆ ಎಲ್ಲ ಡ್ರೈನೇಜ್ ಆಗಿಬಿಡುತ್ತೆ, ನಿಮಗೆ ಗಿಡ ಉತ್ಕೃಷ್ಟ ಬರಲ್ಲ. ಮತ್ತು ಈ ಜೇಡಿ ಮಣ್ಣು ಅಂತ ಹೇಳ್ತಾರೆ, ಈ ಅಂಟು ಮಣ್ಣು, ಆ ಅಂಟು ಮಣ್ಣಲ್ಲಿ ಆ ಜೇಡಿ ಮಣ್ಣಲ್ಲಿ ನೀರನ್ನ ಜಾಸ್ತಿ ಇಟ್ಕೊಳ್ಳೋ ಅಂಶ ಇರುತ್ತೆ. ಆದ್ದರಿಂದ ಶುಂಠಿಯಲ್ಲಿ ಮಳೆಗಾಲದಲ್ಲಿ ರಾಟಿಂಗ್ ಅಂತ ಬರುತ್ತೆ, ಈ ಮೃದು ಕೊಳೆ ರೋಗ ಅಂತ ಬರುತ್ತೆ, ಮತ್ತು ಕೆಂಪು ಕೊಳೆ ರೋಗ ಅಂತ ಬರುತ್ತೆ. ಇದು ನಿಮಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಆದ್ದರಿಂದ ನಿಮಗೆ ಭೂಮಿ ಆಯ್ಕೆಯಲ್ಲಿ ಈ ಕೆಲವೊಂದು ಮಣ್ಣುಗಳನ್ನ ನೀವು ತಪ್ಪಿಸಿ ಮಾಡೋದ್ರಿಂದ ನಿಮಗೆ ಹೆಚ್ಚು ಉಪಯೋಗವೂ ಆಗುತ್ತೆ, ನಿಮಗೆ ಶುಂಠಿನ ನಿಮ್ಗೆ ಉತ್ತಮವಾಗಿ ನೀವು ಬೆಳಿಲಿಕ್ಕೂ ಆಗುತ್ತೆ. ನಿಮ್ಮ ಜಮೀನಿನ ಮಣ್ಣು ಯಾವ ರೀತಿ ಇತ್ತು ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಹೇಗೆ ಸರಿಪಡಿಸ್ಕೊಂಡ್ರಿ ತಾವು? ಸರ್, ಕೆಲವೊಂದು ಈಗ ನನ್ನ ಈಗ pH ನಿಮಗೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಥವಾ ಕಡಿಮೆ ಇತ್ತು ಅದು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್. ನೆಕ್ಸ್ಟ್ ನಿಮಗೆ ಫಸಲಿಗೆ ನಿಮಗೆ ಯಾವ ಥರ ಪೌಷ್ಟಿಕಾಂಶಗಳನ್ನ ಒದಗಿಸ್ಬೇಕು ಅಥವಾ ಕಡಿಮೆ ಮಾಡ್ಕೋಬೇಕು, ನಿಮ್ಗೆ ಆ ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ಗೆ ನಿಮಗೆ pH ಬೇಕಲೇಬೇಕಾಗತ್ತೆ, ನಿಮ್ಗೆ ಮಣ್ಣಿನ ಗುಣ ಏನಂಗೆ ಇರುತ್ತೆ ಅಂತ. ಯಾಕೆಂದರೆ ನಮ್ಮಲ್ಲೆಲ್ಲೆಲ್ಲ ತುಂಬ ವರ್ಷಗಳಿಂದ ನಮಗೆ ಭತ್ತ ಬೆಳೆದು ಮಣ್ಣಿನ ಸವಕಳಿ ಅಂದರೆ ನಿಮಗೆ ಪೌಷ್ಟಿಕಾಂಶ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಏನು ಅದಕ್ಕೆ ಆ್ಯಡಿಡ್ ಅಂದರೆ ನಮ್ಗೆ ಈಗ ಅಂದರೆ ಈಗ ಕೊಟ್ಟಿಗೆ ಗೊಬ್ಬರ ನಾನು ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಆಗ್ತಾ ಇದೆ. ಈಗ ಏನೂ ಇಲ್ಲ ಇದು ಮಾಡೋಕ್ಕಿಂತ ಅಟ್ಲೀಸ್ಟ್ ನಾನು ಅದಕ್ಕೆ ಆ್ಯಡ್ ಆನ್ ಥರ ಇದು ಮಾಡಿಕೊಂಡು ಭೂಮಿಲಿ ಫಲವತ್ತತೆ ಜಾಸ್ತಿ ಮಾಡೋಣ, ಅಥವಾ ಇಲ್ಲ ಅಂದರೆ ಸೆಣಬನ್ನು ಬೆಳೋ ಅದನ್ನು ಒಂದು ಎರಡು ತಿಂಗಳು ಸ್ವಲ್ಪ ಹಸಿರೆಲೆ ಗೊಬ್ಬರ ಅಂತೇಳಿ ಅದನ್ನು ಮಾಡಿಕೊಂಡು ಅದನ್ನು ಉಳುಮೆ ಮಾಡಿ ಅದನ್ನು ಆ್ಯಡ್ ಆನ್ ಮಾಡ್ಕೊಂಡು ಮಣ್ಣಲ್ಲಿ ಆ ಫಲವತ್ತತೆನ ಜಾಸ್ತಿ ಮಾಡಿ ಆಮೇಲೆ ನಾನು ಅದನ್ನು ಬಿತ್ತನೆ ಮಾಡ್ತಾ ಇದ್ದೆ ಸರ್. ಅದನ್ನು ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಏಪ್ರಿಲ್ 23 ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆಯನ್ನು ಕುರಿತು ಕೊಡಗು ಜಿಲ್ಲೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನವಿದೆ. ಆಡು ಮತ್ತು ಕುರಿ ಸಾಕೋದೇನೋ ಬಹಳ ಸುಲಭ, ಆದರೆ ರೈತರಿಗೆ ಹೆಚ್ಚು ಕಂಟಕವಾಗಿ ಬರುವುದೇ ಈ ಕಾಯಿಲೆಗಳು. ಕಾಯಿಲೆಗಳು ಬಂದರೆ ಒಂದರಿಂದ ಒಂದು ಬಂದ್ಬಿಡುತ್ತೆ. ಅದರಿಂದ ಆ ಕಾಯಿಲೆಗೆ ವೈದ್ಯರ ಸಲಹೆ ಮೇರೆಗೆ ಲಸಿಕೆಗಳನ್ನ ಆಗಿಂದಾಗೆ ಅಂದರೆ ಕಾಲಕ್ಕೆ ತಕ್ಕಂತೆ ನೀವು ಲಸಿಕೆ ಹಾಕ್ಸ್ಬಿಡ್ಬೇಕು. ಆವಾಗ ಕಾಯಿಲೆಗಳಿಂದ ಆಲ್ಮೋಸ್ಟ್ 90% ನಾವು ತಡೆಗಟ್ಟಬಹುದು. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಬಿತ್ತನೆಯನ್ನು ನೀವು ಬೆಳೆದಿರುವಂತಹ ಜಮೀನಿನಲ್ಲಿ ಒಳ್ಳೆ ಗಡ್ಡೆಗಳನ್ನಷ್ಟೇ ಆಯ್ಕೆ ಮಾಡಿಕೊಂಡು ತಗೋತೀರಾ? ಖಂಡಿತ. ಬಿತ್ತನೆಗೆ ಅಂತಾರೆ ಪ್ರತ್ಯೇಕವಾಗಿ ಒಂದು 10 ಗುಂಟೆ 8 ಗುಂಟೆ ಜಾಗ ಇಟ್ಟು ಅಲ್ಲಿ ವಿಶೇಷವಾಗಿ ಏನು ಬೆಳೆಯೋ ಪ್ರಯತ್ನ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಬೆಳೆದಿರೋದ್ರಲ್ಲಿ ಉತ್ತಮವಾದ ಎಲ್ಲಿದೆ ಅಂತೇಳಿ ನನ್ನ ಜಮೀನಲ್ಲಿ ಎಲ್ಲಿ ಉತ್ತಮವಾಗಿದೆ ಅಂತೇಳಿ ಅದನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಯೂಸ್ ಮಾಡ್ತೀವಿ. ಏನಾದರೂ ಬೀಜೋಪಚಾರ ಏನಾದರೂ ಮಾಡ್ತೀವಿ? ಬೀಜೋಪಚಾರ ಸರ್, ಅದನ್ನ ಕಿತ್ತು ಒಂದು ವಾರ ಹಂಗೆ ಬಿಡ್ತೀವಿ. ಅದನ್ನ ಬಿಟ್ಟು ಆದ್ಮೇಲೆ ಅದನ್ನ ಬಿಡಿಸಿ ಅದನ್ನ ಗೆಡ್ಡೆಗಳನ್ನು ಬಿಡಿಸಿ ಅದಕ್ಕೆ ಬೀಜೋಪಚಾರನ ನಿಮಗೆ ಒಂದು 4-5 ಥರ ಹೇಳ್ತಾರೆ. ಅದಕ್ಕೆ ಒಂದು ಫಂಗಿಸೈಡು, ಯಾವ್ದರ ಈಗ M45 ಅಂತ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಟೈಕೋಡರ್ಮಾ ಅಂತ ಬರುತ್ತೆ. ಅದ್ರ ಜೊತೆಗೆ ಒಂದು ಕ್ರಿಮಿನಾಶಕ, ಇಲ್ಲಾಂದರೆ ಇದು ಏನಪ್ಪ ಎಕ್ಲೆಕ್ಸ್ ಅಂತೇಳಿ, ಕಿನೋಲ್ಪಾಸ್ ಅಂತೇಳಿ, ಇಲ್ಲ ಅಂತಂದರೆ ಕ್ಲೋರಿಪೆರಿಪಾಸ್ ಅಂತೇಳಿ, ಆ ಮಿಶ್ರಣ ಮಾಡಿಕೊಂಡು ಅದನ್ನು ಒಂದು ಪಿಟ್ ಮಾಡಿ ಪಿಟ್ಟಲ್ಲಿ ಒಂದು 1/2 ಗಂಟೆಗಳ ಕಾಲ ಅದನ್ನು ನೆನೆ ಹಾಕಿ 1/2 ಗಂಟೆ ಆದಮೇಲೆ ಅದನ್ನು ಪಿಟ್ಟಿನ ಎತ್ತಿ ಕೆಳಗಡೆ ಎತ್ತಿ ಒಂದು ಸ್ವಲ್ಪ ಡ್ರೈ ಮಾಡಾದಮೇಲೆ ಈ ನೆರಳಲ್ಲಿ ಸಾಧ್ಯವಾದಷ್ಟು ಕೂಡ ನಿಮಗೆ ನೆರಳು ಅಲ್ಲಿ ನೀವು ಅದನ್ನು ಒಂದು ಗುಡ್ಡೆ ಥರ ಮಾಡಿ ಒಂದು 15 ದಿನದಿಂದ ಒಂದು ತಿಂಗಳ ಕಾಲ ಅದು ಮೊಳಗೆ ಸ್ವಲ್ಪ ಮೊಳಕೆ ಬರೋ ಮಟ್ಟದಲ್ಲಿ ಇದ್ದಾಗ ಆಮೇಲೆ ಅದನ್ನು ಡೈರೆಕ್ಟಾಗಿ ತೊಗೊಂಡೋಗಿ ನಾಟಿ ಮಾಡಲಿಕ್ಕೆ ಸೂಕ್ತ ಅನ್ಕೋತೀನಿ. ಅಂದರೆ ನೀವು ಬೆರಳುಗಳನ್ನು ಬಳಸ್ತೀರಾ? ಹೌದು. ಬಿತ್ತನೆಗೆ? ಹೌದು. ಮಧ್ಯದ ಗುಂಡೆ ಇರುತ್ತಲ್ಲ ಅದು? ಅದನ್ನು ಬೆಳೆಸ್ತೀವಿ. ಅದನ್ನು ಬೆಳೆಸ್ತೀವಿ. ಅಂದರೆ ಮೊಳಕೆ ಹೊಡೆದಿರುವಂತಹ ಒಂದೊಂದೇ ಬೆರಳನ್ನು ಈಗ ಒಂದು ಬೆರಳು ಅಂದರೆ ಈಗ ಒಂದು ರೈಸೋಮಲ್ಲಿ ಒಂದು ಗೆಡ್ಡೆ ಈಗ ಯೂಶ್ವಲಿ ನನ್ನ ಹತ್ರ ಕಳೆದ ಬಾರಿ ನಂದೊಂದು ಗೆಡ್ಡೆ 11 kg ಬಂದಿತ್ತು. ಇನ್ಫ್ಯಾಕ್ಟ್ ನನಗೆ ತಿಳಿದ ಮಟ್ಟಿಗೆ ಅಥವಾ ನನ್ನದ್ರೆ ಇನ್ಫ್ಯಾಕ್ಟ್ ಕಳೆದ ಬಾರಿ ನನ್ನ ಕೇಳೋದು ತುಂಬ ಜನ ಬಂದಿದ್ರು, ನನ್ನ ಹತ್ರ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು, ನನ್ನ ಜಮೀನ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು. ಮತ್ತೆ ಅಷ್ಟು ಉತ್ಕೃಷ್ಟ ಬೆಳೆ ಕೇಳೋದು ಕೂಡ ಮಾಡೋಕ್ಕಾಗಿಲ್ಲ ಆ ಮಟ್ಟದಲ್ಲಿ. ಈಗ ನಿಮ್ಮ ಜಮೀನಿನ ಸಿದ್ಧತೆ ಯಾವ ರೀತಿ ಮಾಡ್ಕೋತೀರಿ? ಹೇಗೆ ಶುಂಠಿಗೋಸ್ಕರ ಸರ್ ನಾನು ಪ್ರಿಪೇರ್ ಆಗ್ತೀನಿ? ಪ್ರಿಪೇರ್ ಅಂತಂದರೆ ಈಗ ನವಂಬರಲ್ಲಿ ಶುರು ಮಾಡ್ಕೋತೀವಿ, ನವಂಬರ್ ಅಥವಾ ಡಿಸೆಂಬರಲ್ಲಿ ನಾವು ಜಮೀನಿನ ಸಿದ್ಧತೆಗೆ ಶುರು ಮಾಡ್ಕೋತೀವಿ. ಜಮೀನಿನ ಸಿದ್ಧತೆ ಅಂತ ಹೇಳಿದ್ರೆ ಜಮೀನು ಆಯ್ಕೆ ಓಕೆ, ಜಮೀನು ನಂಗೆ ಇದಾಗುತ್ತಾ, ಮತ್ತು ಇದರಲ್ಲಿ ಮಳೆ ಬಂದರೆ ನಿಲ್ಲುತ್ತಾ ನೀರು, ಜಾಸ್ತಿ ನಿಲ್ಲುತ್ತಾ, ತಗ್ಗು ಪ್ರದೇಶನ ಇಲ್ಲ ಏರ್ ಪ್ರದೇಶನ, ಮಳೆಗಾಲ ಹೇಗಿದೆ, ಅದನ್ನೆಲ್ಲ ಸ್ಟಡಿ ಮಾಡಿಕೊಂಡು ಮಣ್ಣನ್ನು ಪರೀಕ್ಷೆ ಮಾಡಿಕೊಂಡು ಆಮೇಲೆ ಉಳುಮೆ ಮಾಡ್ತೀವಿ ಸರ್. ಫಸ್ಟು ಉಳುಮೆ ಮಾಡಿ ಸ್ವಲ್ಪ ಒಂದು 15-20 ದಿನಗಳ ಕಾಲ ಬಿಸಿಲು ಚೆನ್ನಾಗಿ ಅಂದರೆ ಸೋಲರೈಸೇಷನ್ ಈ ಕೆಲವೊಂದು ಸೂಕ್ಷ್ಮಣಗಳೆಲ್ಲ ಸಾಯಲಿ ಅಂತೇಳಿ ಆ ಸೋಲರ್ ಆತ್ರ ಬಿಡ್ತೀವಿ ಬಿಸಿ ಚೆನ್ನಾಗಿ ಬಿಸಿಲು ಒಂದು 15 ದಿನಗಳ ಕಾಲ. ಆಮೇಲೆ ತಿರುಗಿ ಇನ್ನೊಂದು 2 ಬಾರಿ ಉಳುಮೆ ಮಾಡಿ ಆ ಉಳುಮೆ ಮಾಡಿದ ಭೂಮಿಗೆ ಕೊಟ್ಟಿಗೆ ಗೊಬ್ಬರನ ಒಂದು ಕಡೆ ಶೇಖರಿಸಿಟ್ಟಿರ್ತೀವಿ, ಒಂದು ಎಕರೆಗೆ ಒಂದು 10 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರನ ಅದನ್ನು ಟ್ರೀಟ್ಮೆಂಟ್ ಮಾಡಿರ್ತೀವಿ. ಕೊಟ್ಟಿಗೆ ಗೊಬ್ಬರ ಅಂದರೆ ಈ ಟ್ರೈಕೋಡರ್ಮ ಸುಡೋಮೊನಾಸು ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿ ಒಂದು ಕಡೆ ಕೊಟ್ಟಿಗೆ ಗೊಬ್ಬರ ಇಟ್ಟಿರ್ತೀವಿ. ಆ ಕೊಟ್ಟಿಗೆ ಗೊಬ್ಬರನ ತಂದು ಜಮೀನಿಗೆಲ್ಲ ಇದು ಮಾ ಎರಚಿ ಆಮೇಲೆ ಮತ್ತೆ ಉಳುಮೆ ಮಾಡಿ, ಉಳುಮೆ ಮಾಡಾದಮೇಲೆ ಈ ಬಸು ಕಾಲುಗಳಂತ ಹೇಳಿ ಕಾವಲಿಗಳಂತ ಹೇಳ್ತೀವಿ ಅದನ್ನು 20-20 ಅಡಿಗೆ ಟಂಚ್ ಮಾಡಿ ಆಮೇಲೆ ಬೆಡ್ ಮಾಡ್ತೀವಿ ಸರ್. ಆಮೇಲೆ ಅದು ಆ ಪ್ರೋಸೆಸ್ ಅದು ನಿಮಗೆ ನಾವು ಜನವರಿಲಿ ನಾವು ಶುರು ಮಾಡಿದ್ರೆ, ಜನವರಿ ಅಥವಾ ಡಿಸೆಂಬರ್ನ ಆ ಪ್ರೋಸೆಸ್ ಶುರು ಮಾಡಿದ್ರೆ ನಮಗೆ ನಾವು ನಾಟಿ ಮಾಡೋದು ಶುರು ಮಾಡೋದು ನಮ್ಮ ಈ ನಮ್ಮ ಈ ಭಾಗ ಮೈಸೂರು ಭಾಗದಲ್ಲಿ ಜಾಸ್ತಿ ಫೆಬ್ರವರಿ ಎಂಡಿಂಗ್ ಶುರು ಮಾಡ್ತಾರೆ. ಮಾರ್ಚಲ್ಲಿ ಪೀಕ್ ನಮ್ಮ ಸೀಸನ್ ನಮ್ಮ ಕಡೆಯಲ್ಲೆಲ್ಲ, ಮತ್ತು ಮಾರ್ಚಿಂದ ನಿಮಗೆ ಏಪ್ರಿಲ್ ಕೊನೆಯವರೆಗೂ ನಾಟಿ ಮಾಡ್ತಾರೆ ಸರ್. ನಮ್ಮ ಕಡೆಯಲ್ಲ ಬೆಡ್ಡಿನ ಅಗಲ ಎತ್ತರ ಉದ್ದ ಸರ್ ನಮ್ಮ ಇಲ್ಲೆಲ್ಲ ನಾನು ತಿಳಿದ ಮಟ್ಟಿಗೆ ನಮ್ಮ ಕೇಳಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಬೆಡ್ಡಿನ ಅಗಲ 2.5 ಅಡಿ ಅಗಲ ಮಾಡ್ತಾರೆ. ಅಂದರೆ ಬೆಡ್ಡಿನ ನಿಮಗೆ ಎತ್ತರ ನಿಮಗೆ ಅದು ನಿಮಗೆ ಅಂತಂತ ಅಂದರೆ ನಿಮಗೆ ಶುಂಠಿ ಬೆಳವಣಿಗೆ ಹಂತಂತವಾಗೋದಂಗೆ ಹಂತಂತವಾಗಿ ಮಣ್ಣು ಹಾಕ್ತಾ ಹೋಗ್ತೀರಿ ಅದು 1-1.5 ಅಡಿ ಹೋಗುತ್ತೆ ನಿಮಗೆ ಬೆಡ್ಡಿನ ಇದು ಎತ್ತರ. ಅಗಲ ಮಾತ್ರ ಹೇಳಿ ಅವರು ಯೂಶಲಿ ಮಾಡೋದಂದ್ರೆ 2.5 ಅಡಿ ಮಾಡ್ತಾರೆ. ನೀವು ಎಷ್ಟು ಮಾಡ್ತೀರ? ನಾನು ಸರ್ 4 ಅಡಿಗೆ ಮಾಡ ಸರ್. ನಾನು ಯಾಕೆ ಏನಕ್ಕೆ ಅಂತ ಹೇಳಿದ್ರೆ ಸರ್ ಅದು ಒಂದು ನನ್ನ ಅನುಭವ. ಎರಡನೇದು ನಿಮಗೆ ಇದರಲ್ಲಿ ಸ್ಪೇಸಿಂಗ್ ಅಂದರೆ ನಿಮಗೆ ಜಾಗಗಳಿಗೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸ್ಪೇಸಿಂಗ್ ಅಂತ ಇದ್ದಾಗ ನಿಮಗೆ ಬಡ್ಡೆಗಳು ಒಳಗಡೆ ಬಡ್ಡೆಗಳಿರುತ್ತಲ್ಲ ಅದು ನಿಮಗೆ ಹೊಡಿಲಿಕ್ಕೆ ಸರಿ ಆಗುತ್ತೆ, ಗೆಡ್ಡೆ ಕಟ್ಟಲಿಕ್ಕೆ ಇದಾಗುತ್ತೆ. ನಮ್ದು ಸ್ಪೇಸಿಂಗ್ ಇದ್ದಾಗ ಗಾಳಿ ಚೆನ್ನಾಗಿ ಆಡುತ್ತೆ, ಗಾಳಿ ಚೆನ್ನಾಗಿ ಆಡುತ್ತೆ. ಡಿಸೀಸ್ ಕಂಟ್ರೋಲು ತುಂಬಾ ಕಂಟ್ರೋಲ್ ಮಾಡ್ಬೋದು ರೋಗ. ಇದರಲ್ಲಿ ಒಂದು ಕೊಳೆ ರೋಗ ಇರ್ಬೋದು ಅಥವಾ ನಿಮಗೆ ಈ ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ. ಈಗ ನಿಮಗೆ 4 ತಿಂಗಳು ಇದಾದಮೇಲೆ ಎಲ್ಲ ತುಂಬ ಒತ್ತಗಿರುತ್ತೆ, ನಿಮಗೆ ರೋಗ ತುಂಬ ಸ್ಪ್ರೆಡ್ ಆಗುತ್ತೆ ಮಳೆಗಾಲದಲ್ಲಿ. ನಿಮಗೆ ಸ್ಪೇಸಿಂಗ್ ಜಾಸ್ತಿ ಇದ್ದಾಗ ನಿಮಗೆ ರೋಗ ಕಡಿಮೆ ಆಗುತ್ತೆ, ನಿಮಗೆ ರೋಗ ಹರಡುವಿಕೆ ಕಡಿಮೆ ಆಗುತ್ತೆ. ಮತ್ತೇನಂದರೆ ಇಳುವರಿ ನಿಮ್ಗೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. 2 ಸಾಲ್ ಮಾಡ್ತೀರಾ ಒಂದು ಬೆಡ್ಡಲ್ಲಿ? ಒಂದು ಬೆಡ್ಡಲ್ಲಿ ಸರ್ ಒಂದು ಈಗ 20 ಅಡಿ ಬೆಡ್ ಅಂತ ಹೇಳಿದ್ರೆ ಅದ 2 ಸಾಲು, ಅದರಲ್ಲಿ ಇವತ್ತು 30 ಗುಣಿ ಇರುತ್ತೆ, 30-35 ಗುಣಿ ಇರುತ್ತೆ ಒಂದು ಸಾಲಲ್ಲಿ. ಬಿತ್ತನೆ ಇದು ಮಾಮೂಲಿ ಕೆಲಸಗಾರನೇ ಕರ್ಕೊಂಡು ಮಾಡ್ತೀರಾ ಅಲ್ವೇ? ಅದು ಸರ್ ನಮ್ಮ ಕಡೆ ಅದು ಒಂದೊಂದು ಸಾರಿ ಏನು ಮಾಡ್ತೀವಿ ಅಂದರೆ ಗುತ್ತಿಗೆ ಕೊಟ್ಬಿಡ್ತೀವಿ. ಅಂದರೆ ತುಂಬ ಇದು ನಾಟಿ ಲೇಟ್ ಆಗಿದ್ರೆ ಗುತ್ತಿಗೆ ಕೊಟ್ಬಿಡ್ತೀವಿ, ಇಲ್ಲ ಅಂತಂದರೆ ಟೈಮ್ ಇತ್ತು ಅಂತೇಳಿ. ಈಗ ನಾನು ಮಾರ್ಚಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ನನಗೆ ಆವಾಗ ಟೈಮ್ ಇರುತ್ತೆ, ಆಗ ಒಡಾಳು ಕರ್ಕೊಂಡೇನೆ ನಮ್ಮ ಕಡೆ ಒಳಕರು ನಾನು ನಿಂತ್ಕೊಂಡು ನಾನೇ ಹಾಕಿಸ್ತೇನೆ, ಝಿಗ್ಝ್ಯಾಗ್ ಟೈಪ್ ಹಾಕಿಸ್ತೇನೆ. ಇಲ್ಲ ಈ ಗುತ್ತಿಗೆ ಕೊಟ್ಬಿಟ್ಟರೆ ಅವರು ರ್ಯಾಂಡಮ್ ಆಗಿ ಹೆಂಗೆ ಮಾಡೋ ಹಂಗೆ ಹಾಕೊಂಡು ಹೋಗ್ತಾರೆ. ಸ್ವಲ್ಪ ನಾವು ಪ್ರಾಯೋಗಿಕವಾಗಿ ಏನೋ ಮಾಡಬೇಕು ಅಂದಾಗ ನಾವೇ ನಿಂತು ಮಾಡ್ಸಕ್ಕಾಗತ್ತೆ ಆ ಕೆಲಸಗಳನ್ನ. ಕೆಲವು ಆಮೇಲೆ ಭತ್ತದ ಹುಲ್ಲೇನೆ ಮುಚ್ಚಿಕೆ ಅಥವಾ ಬೇರೆ ಇನ್ನೇನು? ಭತ್ತದನ್ನು ಹುಲ್ಲು ಆ್ಯಕ್ಚುಲಿ ನಮ್ಮ ಈ KVK ಅಥವಾ ಈ ಕೃಷಿ ಇಲಾಖೆ ಅವ್ರೇನು ಹೇಳ್ತಾರೆ ಅಂದ್ರೆ ಭತ್ತದ ಹುಲ್ಲೇ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಪ್ರಯತ್ನ ಕೂಡ ಮಾಡಿದ್ದೇನೆ ಅದನ್ನು ಭತ್ತದ ಹುಲ್ಲ, ಬಟ್ ನಮ್ಮ ಕಡೆಯಲ್ಲೆಲ್ಲ ಅಂತಂದರೆ ಈ ಕಬ್ಬಿನ ಸೋಗು ಯಥೇಚ್ಛವಾಗಿ ಸಿಗುತ್ತೆ ನಮ್ಮ ಕಡೆ, ಅದರಿಂದ ನಾವು ಕಬ್ಬನ್ ಸೋಗ್ನ ಯಥೇಚ್ಛವಾಗಿ ಅದನ್ನು ಯೂಸ್ ಮಾಡ್ತೇವೆ. ಅದು ನಮ್ಗೆ ಫ್ರೀಯಾಗಿ ಅಂತಿಲ್ಲ, ಬಟ್ ನಮ್ಗೆ ಈ ಭತ್ತದ ಹುಲ್ಲು ಕಂಪೇರ್ ಮಾಡಿಕೊಂಡ್ರೆ ನಮ್ಗೆ ಅದು ಹೆಚ್ಚೆಚ್ಚುವಾಗಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತೇವೆ. ಭತ್ತದ ಹುಲ್ಲು ದನಗಳ ಮೇವು ಕೂಡ ಆಗಿರೋದ್ರಿಂದ ಕಬ್ಬಿನ ತರಗ ವಾಸಿ. ಕಬ್ಬಿನ ತರಗ ವಾಸಿ ನಮ್ಮ ಅಲ್ಲ, ಅದು ಯಾಕೆಂದ್ರೆ ಅದನ್ನ ನಮ್ಮ ಕಡೆ ಎಲ್ಲ ಬೆಂಕಿ ಹಾಕ್ತಾರೆ, ಅದನ್ನ ಗದ್ದೆಗಳೆಲ್ಲ ಹೊಲಗಳೆಲ್ಲ ಬಿಟ್ಟು ಹಂಗೆ ಬೆಂಕಿ ಹಾಕ್ಬಿಡ್ತಾರೆ. ಅದೇ ನಾವೇ ಟ್ರ್ಯಾಕ್ಟರ್ ತಗೊಂಡೋಗಿ ತುಂಬ್ಕೊಂಡು ಬಂದು ಅದೇ ನಮಗೆ ಅದು ಆರ್ಥಿಕವಾಗಿ ನೋಡಿದ್ರೆ ನಮ್ಗೆ ಅದು ಸ್ವಲ್ಪ ಈ ಭತ್ತದ ಹುಲ್ಲು ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ನಮ್ಗೆ ಉಳಿತಾಯ ಅನ್ಸುತ್ತೆ. ನೀರಿನ ನಿರ್ವಹಣೆ ಹೇಗೆ? ಮೊದಲಿಗೆ ಸ್ಪ್ರಿಂಕ್ಲರ್ ನೀರು ನೀರಾವರಿ ಏನಾದ್ರು ಬಳಸ್ತೀವಿ? ಇಲ್ಲ ಸರ್, ನಮ್ಮ ಅಂದರೆ ನಿಮಗೆ ಅದು ಜಾಗದ ಮೇಲೆ ಹೋಗುತ್ತೆ, ವಾತಾವರಣದ ಮೇಲೆ ಹೋಗುತ್ತೆ. ನಮ್ಮ ಕಡೆಯಲ್ಲೆಲ್ಲ ಅಂದರೆ ಬಯಲು ಪ್ರದೇಶ ನಮ್ಮದು, ನಿಮಗೆ ಹೀಟ್ ಜಾಸ್ತಿ ಈ ಏಪ್ರಿಲಲ್ಲಿ ಅಥವಾ ಮಾರ್ಚ್ ಏಪ್ರಿಲ್ ಮೇಲಲ್ಲಿ ನಿಮಗೆ ಬಿಸಿಲು ಧಗೆ ಜಾಸ್ತಿ. ನಿಮಗೆ ಶುಂಠಿ ಸ್ವಲ್ಪ ನಿಮಗೆ ತಂಪು ವಾತಾವರಣ ಕೇಳುತ್ತೆ, ತಂಪು ವಾತಾವರಣ ಕೇಳಿದಾಗ ನಿಮಗೆ ಹನಿ ನೀರಾವರಿ ಮಾಡಿದ್ರೆ ಸರ್ ನಿಮಗೆ ಬರೀ ಭೂಮಿ ತೊಯ್ಯುತ್ತೆ, ಗಿಡ ಇದಾಗಲ್ಲ, ತಂಪಾಗಲ್ಲ ತಂಪಾಗಲ್ಲ. ಆದರೆ ನಮ್ಮ ಕಡೆ ಎಲ್ಲ ನಾವು ಆಲ್ಮೋಸ್ಟ್ ನಿಮ್ಗೆ ಎಲ್ಲ ರೆಕಮೆಂಡ್ ಮಾಡೋದೇ ನಿಮಗೆ ಸ್ಪ್ರಿಂಕ್ಲರ್. ಓಕೆ, ನಿಮ್ಗೆ ಅದನ್ನು ಮಾಡ್ಕೊಳ್ಳೇಬೇಕು ನಮ್ಮ ಕಡೆ ಎಲ್ಲ. ಈಗ ನಿಮಗೆ ಹಾಸನ ಅಲ್ಲ ಅಂದರೆ ಶಿವಮೊಗ್ಗ ಹಾಸನಲ್ಲೆಲ್ಲ ಹೋದರೆ ಹನಿ ನೀರಾವರಿ ಕೂಡ ಬೆಳೀತಾರೆ. ಓಕೆ, ಇಲ್ಲ ಪಿರಿಯಾಪಟ್ಟಣ ನಾನು ಕೆಲವೊಂದು ನಾನು ನೋಡೋ ನಾನು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಸುತ್ತಾಡೀನಿ ಇದನ್ನು ಹೆಂಗೆ ಬೆಳೀತಾರೆ ಅಂತ. ನಾನು ಎಲ್ಲ ಸುಮಾರು ಒಂದು 4-5 ಸಾವಿರ ಎಕರೆ ನೋಡಿದ್ದೀನಿ ನಾನು ಶುಂಠಿ ಬೆಳೆಯುವಂಥ ಜಾಗಗಳು ನೋಡಿದ್ದೀನಿ. ಮತ್ತು ಹೆಂಗೆಲ್ಲ ಬೆಳೀತಾರೆ ಅಂತೆಲ್ಲ ನೋಡಿದ್ದೀನಿ. ನಮ್ಮ ಕಡೆ ವಾತಾವರಣದಿಂದ ನಾವು ಸ್ಪ್ರಿಂಕ್ಲರ್ ಮಾಡಲೇಬೇಕಾಗ್ತದೆ ಅಂದರೆ ಕೊನೆವರೆಗೂ ಸ್ಪ್ರಿಂಕ್ಲರ್ ಅಲ್ಲೇ ನೀರು ಕೊಡ ಕೊನೆ ನೀವು ಕೀಳೋದು 4-5 ದಿನ 11 ಗಂಟೆ ಕೂಡ ನೀವು ಸ್ಪ್ರಿಂಕ್ಲರ್ ನೀರು ಅದು ನಿರ್ವಹಣೆ ಹಂಗೆ ಮಾಡಲೇಬೇಕು. ವಾರಕ್ಕೊಂದು ಸರಿ ಕೊಡ್ತೀರಿ? ಇಲ್ಲ ಸರ್, ನಿಮಗೆ ಅದು ನಿಮಗೆ ಮಣ್ಣಿನ ತೇವಾಂಶದ ಮೇಲೆ ಹೋಗುತ್ತೆ. ನಮಗೆ ಏನಾದ್ರೆ ತೇವಾಂಶ ಯಾವಾಗಲೂ ಒಂದು ಮಟ್ಟದಲ್ಲಿ ಇರಲಿಲ್ಲ, ತುಂಬ ಡ್ರೈನು ಮಾಡಲಿಕ್ಕಾಗಲ್ಲ ಅಂದರೆ ತುಂಬ ಒಣಗಿಸ್ಲಿಕ್ಕೂ ಆಗಲ್ಲ, ತುಂಬ ಶೀತಾಂಶ ಜಾಸ್ತಿ ಆಯಿತು ಅಂದರೆ ರೋಗಗಳು ಜಾಸ್ತಿ ಆಗುತ್ತೆ, ನಿಮಗೆ ತುಂಬ ಒಣಗಿಸಿದ್ರು ಕೂಡ ರೋಗಗಳು ಜಾಸ್ತಿ ಆಗುತ್ತೆ. ಅಂದರೆ ಒಂದು ಮಟ್ಟದಲ್ಲಿ ಅದು ನೀರು 2-3 ನೀರಿನ ತೇವಾಂಶದ ಮೇಲೆ ಭೂಮಿ ತೇವಾಂಶದ ಮೇಲೆ ಹೋಗುತ್ತೆ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಕೇಳುಗರೆ, ಏಪ್ರಿಲ್ 24ರಂದು ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಕರಬೂಜ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಯಳಂದೂರು ತಾಲೂಕು ಆಗರ ಗ್ರಾಮದ ಮಾಕಮ್ಮ ರೈತ ಉತ್ಪಾದಕ ಕಂಪನಿಯ ಶಿವಮಲ್ಲು ಅವರೊಂದಿಗೆ ಸಂದರ್ಶನವಿದೆ. ಆಗ ನಮ್ಮದೇ ಒಂದು ಸಂಘ ಇದ್ದಾಗ ನೋಡಿ, ನಂದು ಇಷ್ಟೊಂದು ಭತ್ತ ಇದೆ, ಮಡಿಕಳಿ ನಾಳೆ ದಿನ ರೇಟ್ ಆಗ್ಬೋದು, ನೀವು ಹೆಚ್ಚಿಗೆ ಬೆಲೆ ಬಂದಾಗ ಮಾಡಿ, ಅದು ನಿಮ್ಮ ಸಂಘಕ್ಕೆ ಉತ್ಪತ್ತಿ ಆಗುತ್ತಲ್ವಾ, ಯಾರೋ ಮಧ್ಯವರ್ತಿಗೆ ಯಾಕೆ ಕೊಡ್ಬೋದು. ಅದೇ ಸರಿ ಹೋದ ಸರಿ ಭತ್ತ ಇಲ್ದಿದ್ದಾಗ 3,200 ಕೊಟ್ವಿ, ಅತಿ ಹೆಚ್ಚು ಬೆಳೆದಾಗ 2,200 ಕೊಟ್ವಿ, ಮಾಡ್ರ ಖರ್ಚು ಆಗಿಲ್ಲ. ಮರೆಯದಿರಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ. ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಸರ್, ಗೊಬ್ಬರದ ನಿರ್ವಹಣೆ ಹೇಳಿ, ಬೆಡ್ ಮಾಡುವಾಗ ಏನೇನು ಗೊಬ್ಬರ ಹಾಕ್ತೀರಿ, ನಂತರ ಏನೇನೆಲ್ಲ ಕೊಟ್ಕೊಂಡು ಹೋಗ್ತೀರಿ? ಸರ್, ಬೆಡ್ ಅಂದರೆ ನಾವು ಬೆಡ್ ಮಾಡಲಿಕ್ಕೆ ಮುಂಚೆ ಕೊಟ್ಟಿಗೆ ಗೊಬ್ಬರನ ಹೇಳಿ ಉಳುಮೆ ಮಾಡಿ ಬೆಡ್ ಮಾಡಿಸಿರ್ತೇವೆ ಸರ್, ಬೆಡ್ ಮಾಡಿರ್ತೀವಿ. ಆಮೇಲೆ ನಾನು 4 ಬೆಡ್ ಮಾಡಿ ನಾವು ಗುಳಿ ಒಳಗಡೆ, ಗುಳಿ ನಾವು ಶುಂಠಿ ಹಾಕ್ತೀವಲ್ಲ ಆವಾಗ ಗುಳಿ ಒಳಗಡೆಗೆ ಬೇವಿನಿಂಡಿ ಹಾಕ್ತೀವಿ, ಬೇವಿನಿಂಡಿ DAP ಮತ್ತು ಈ ಫಿರ್ಡೋನ್ ಕಾಣಾಕ್ತೀವಿ. ಯಾಕೆ ಫಿರ್ಡೋನ್ ಏನಕ್ಕೆ ಹಾಕೋದ್ರೆ ಈ ಹುಳಗಿಳ ಗೆಡ್ಡೆ ಇದು ಮಾಡೇ ಇರಲಿ ಅಂತ. ಇಷ್ಟು ಮೂಲವಾಗಿ ಇಷ್ಟೊಂದು ಸೇರಿಸ್ತೀವಿ ಸರ್ ನಮ್ಮ ಕಡೆ. DAP ಎಷ್ಟು ಹಾಕ್ತೀರಾ ಗುಳಿಗೆ? ಸರ್, ಅಂದರೆ ನಿಮ್ಗೆ ನಾವು ಒಂದು ಎಕರೆಗೆ ನಿಮಗೆ ಈ ಕೃಷಿ ಇಲಾಖೆಯವರೆಲ್ಲ ರೆಕಮೆಂಡ್ ಮಾಡೋದು ಒಂದು ಮೂಟೆ. ಯೂಶ್ವಲಿ ಅಂದರೆ ನಮ್ಮದು ಗುಳಿಗಳಲ್ವಾ, ಈಗ ಲೇಬರ್ಗಳು ಹಾಕ್ತಾ ಇರ್ತಾರೆ, ನಾವು ಒಂದು ಮೂಟೆ ಕಲ್ಸಿರ್ತೀವಿ, ಅವ್ರು 20 ಗುಂಡಿಗೆ ಹಾಕ್ಬಿಡ್ತಾರೆ. ಅದು ಸ್ವಲ್ಪ ಕಷ್ಟ ಇದೆ ಮ್ಯಾನೇಜ್ಮೆಂಟ್ ಅದು. ಆಯಿತು, ಅಂದಾಜು ಒಂದು ಕೈನಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಿರ್ತೀವಿ, ಅದರಿಂದ ಒಂದು 2 ಹಿಡಿತು ಸರ್ ಒಂದು ಎಕರೆಗೆ DAP. ನಂತರ ಸರ್ ಅದು ಆದ ನಂತರ ನಿಮಗೆ ಅದು ಮೊಳಕೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ನಿಮಗೆ ಮೊಳಕೆ ಶುಂಠಿ ಸ್ವಲ್ಪ ಜಾಸ್ತಿ ಮೊಳಕೆ ಬಂದಿತ್ತು ಅಂದರೆ ನಿಮಗೆ 30 ಭೂಮಿಯಿಂದ ಎಲ್ಲ ಮೊಳಕೆ ಎಲ್ಲ ಮೇಲೆ ಬರುತ್ತೆ. ಓಕೆ, ಆಮೇಲೆ ತೆಗಿಯೋದು ನೀವು ಇದನ್ನು ತರ್ಗನ್ನು ತೆಗಿಯಲ್ಲ, ತರ್ಗ ಅಲ್ಲೇ ಇರುತ್ತೆ. ತರ್ಗ ಹಾಗೆ ಇದೆ, ತರ್ಗೆ ನಾವು ಒಂದ್ಸತಿ ಹಾಕದ್ ಮೇಲೆ ತರ್ಗ ತೆಗಿಯೋಂಗಿಲ್ಲ ತರ್ಗನ್ನ, ಅದು ಭೂಮಿ ಅದು ಬೆಡ್ಡಲ್ಲೇ ಇರುತ್ತೆ. ಅದು ಅದ್ರ ಮೇಲೆ ಮಣ್ಣು ಹಾಕ್ತಾ ಹೋಗ್ತೀವಿ. ಓಕೆ, ಅದ್ರ ಮೇಲೆ ಮಣ್ಣು ಹಾಕ್ತಾ ಹೋಗ್ತೀವಿ. 30 ಒಳಗಡೆ ನಿಮಗೆ ಮೊಳಕೆ ಏನದು ಭೂಮಿಯಿಂದ ಮೇಲೆ ಬರ್ತವೆ. 30 ಆದಮೇಲೆ ನಿಮಗೆ ಈ ಪೌಷ್ಟಕಾಂಶ ನಿರ್ವಹಣೆ ಅದು ಆ ಹಂತದಲ್ಲಿ ಬರುತ್ತೆ. ನಿಮಗೆ ಮೊಳಕೆ ಎಲ್ಲ ಒಂದು 90 ಅಥವಾ 80 ಬಂದಾಗ ಒಂದು ಡ್ರೆಂಚಿಂಗ್ ಅಂತ ಕೊಡ್ತೀವಿ, ಮಡಿ ತೋಯಿಸುವಿಕೆ ಅಂತ ಹೇಳ್ತೀವಿ, ಅಂದರೆ ಡ್ರೆಂಚಿಂಗ್ ಅಂತ ಹೇಳ್ತೀವಿ. ಆ ಡ್ರೆಂಚಿಂಗ್ ಕೊಡಬೇಕಾದ್ರೆ ಆವಾಗ ಫಸ್ಟ್ ಟೈಮಲ್ಲಿ ನಿಮಗೆ ಇಲ್ಲರ 19 ಇಲ್ಲ 1261 ಈ ಗೊಬ್ಬರಗಳನ್ನ ಒಂದು ಪ್ರತಿಯೊಂದು ಗಿಡಕ್ಕೂ ಒಂದು 100 ml ಆ ಪ್ರಮಾಣದಲ್ಲಿ ಪ್ರತಿಯೊಂದು ಗಿಡಕ್ಕೂ ಎಲ್ಲಕ್ಕೂ ತೋಯಿಸ್ತೀವಿ ಸರ್. ಪ್ರತಿಯೊಂದು ಗಿಡ ಮಡಿಗಳಿಗೆ ಮಡಿ ತೋಯಿಸಾದ್ಮೇಲೆ 45 ಆದಮೇಲೆ ಮೂಲ ಗೊಬ್ಬರ ಅಂತ ಅಂದರೆ ನಾವು ಫಸ್ಟು ಬೇಸಲ್ ಡೋಸ್ ಅಂತ ಕೊಟ್ಟಿರ್ತೀವಿ, ಭೂಮಿ ಒಳಗೆ ಕೊಟ್ಟಿರ್ತೀವಿ. ಆಮೇಲೆ ನಿಮ್ಮ ಮಣ್ಣು ಪರೀಕ್ಷೆ ಮಾಡಿರ್ತಾರಲ್ಲ, ಆ ಆಧಾರದ ಮೇಲೆ ಅದಕ್ಕೆ ಏನು ಬೇಕು, ಆ ಭೂಮಿಗೆ ಏನು ಬೇಕು ಮತ್ತು ಆ ಗಿಡಕ್ಕೆ ಏನು ಬೇಕು ಅನ್ನೋ ಪ್ರಮಾಣದಲ್ಲಿ ಈಗ ನಿಮ್ಗೆ ಇಲ್ಲ ಅಂದರೆ ಸಾರಜನಕ ಕೊಡ್ತಿರೋ ಇಲ್ಲ ಪೊಟ್ಯಾಶ್ ಅವಶ್ಯಕ, ಯಾಕೆಂದರೆ ನಿಮಗೆ ಶುಂಠಿಲಿ ಪೊಟ್ಯಾಶ್ ಬಹುಮುಖ್ಯ ಅವಶ್ಯಕ. ಅದ್ರ ಜೊತೆಗೆ ಈ ಐರನ್ನು, ಜಿಂಕು, ಫೆರಸ್ ಇವು ಈ ಮಿಶ್ರಣಗಳದ್ದು ಕೆಲವೊಂದು ನಿಮಗೆ ಪೌಷ್ಟಿಕಾಂಶಗಳು ಸಿಗ್ತವೆ. ಅದನ್ನು ಒಂದು ಬ್ಯಾರಲ್ಗೆ 1 ಹಾಕೊಂಡು ತೋಯಿಸೋದು ಆ ಥರ ಮಾಡಿರ್ತೀವಿ. ಗೊಬ್ಬರ ಅಂಥೇಳಿ ಇಲ್ಲಾಂದರೆ ಯೂರಿಯಾ ಬಳಸ್ತೀರಿ, ಯೂರಿಯಾ ಜೊತೆಗೆ ಪೊಟ್ಯಾಶ್ ಹಾಕ್ತೆ. ನಾನು ಈ ಬಾರಿ ನನಗೆ ಫಸ್ಟ್ ಟೈಮ್ ಹಾಕಿದಾಗ ನಾನು 1 2 ಮೂಟೆ ಅಮೋನಿಯಂ ಸಲ್ಫೇಟ್ ಹಾಕಿದೆ, 1 ಪೊಟ್ಯಾಶ್ ಹಾಕಿದೆ. ಅದು ಹರೀಶ್ ಅವರ ಇದ್ರ ಮೇಲೆ ನಮ್ಮ ಕೇಳ ಯೂಶ್ವಲಿ ಏನು ಮಾಡ್ತಾನೆ DAP ಹಾಕ್ತಾ ಹೇಳ್ತಾರೆ. ಯಾಕೆಂದರೆ ನಮ್ಮ ರೈತರಿಗೆ ಒಂದು ಹುಚ್ಚು DAP ಹಾಕಬೇಕು ಅನ್ನೋ ಒಂದು ತುಂಬ ಬಲು ಹುಚ್ಚು ಅಲ್ಲ, ನಾನು ನೋಡ್ತಾ ಇರ್ತೇನೆ. ಅದರಿಂದ ನನ್ನ ಮಣ್ಣು ಅವ್ರು ಹೇಳೋದು ಫಾಸ್ಫರಸ್ ಜಾಸ್ತಿ ಇದೆ, ನಮ್ಮ ಗೊತ್ತಾಗ್ಬಿಡುತ್ತೆ. ನಾನು ಟೆಸ್ಟ್ ಮಾಡಿಸಿದ್ದೆ, ಫಾಸ್ಫರಸ್ ಜಾಸ್ತಿ ಇದೆ, ಫಾಸ್ಫರಸ್ ಬೇಡ, ಹಿಂಗೆ ಒಂದು ರೆಕಮೆಂಡೆಡ್ ನಿಮ್ಗೆ ಒಂದು ಎಕರೆಗೆ 42 ಕೆ ಜಿ ಫಾಸ್ಫರಸ್ ಇರೋ ಸಾಕು ಅಂತ ಹೇಳ್ತಾರೆ ಯೂಶ್ವಲಿ. ಇನ್ನು ಫಾಸ್ಫರಸ್ ಜಾಸ್ತಿ ಇದೆ ಅಂದರೆ ಫಾಸ್ಫರಸ್ ಬೇಡ ಅಂತ ಹೇಳಿದ್ಮೇಲೆ ನಿಮಗೆ ಸಾರಜನಕ ಬೇಕು, ಪೊಟ್ಯಾಸ್ ಬೇಕು, ಇವೆರಡು ಅವೆರಡನ್ನ ಪ್ರಮಾಣದಲ್ಲಿ ಕೊಟ್ಟು ಅದ್ರ ಜೊತೆಗೆ ಕೆಲವೊಂದು ಲಘು ಪೋಷಕಾಂಶ ಅಂತ ಹೇಳ್ತೀವಲ್ಲ, ಈ ಐರನ್ನು, ಫೆರಸ್, ಜಿಂಕ್, ಸಲ್ಫರ್, ಇವನ್ನೆಲ್ಲ ಕೆಲವೊಂದನ್ನು ಈಗ ಅವೇ ಸಿಗ್ತವೆ, ಇಲ್ಲ ಒಂದು ಒಂದು ಪ್ರಮಾಣದಲ್ಲಿ ಒಂದು ಇದೇ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಸಪ್ ಸಪ್ರೇಟ್ ಆಗಿ ಸಿಗುತ್ತೆ. ಅದು ಮೊದಲ 45 ದಿನಗಳಿಗೆ, ಆಮೇಲೆ ಅದಾದ ನಂತರ 60 ದಿನ ಅಥವಾ 90 ದಿನಗಳಿಗೆ ಮತ್ತೊಂದು ಗೊಬ್ಬರ ಕೊಡ್ತೀರಿ. ಅಂದರೆ 45 ದಿನಕ್ಕೆ ಒಂದು ಗೊಬ್ಬರ ಕೊಟ್ಟು ಬೆಡ್ಮೆ ಏರ್ ಹಾಕ್ತೀರಿ, ಸೈಟ್ ಕಟ್ಟೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಆ ಸೈಟ್ ಕಟ್ಟಾದ್ಮೇಲೆ, ಯಾಕೆಂದರೆ ಸೈಟ್ ಕಟ್ಟೋದೇನಕ್ಕೆ ಅಂತ ಹೇಳಿದ್ರೆ ನಿಮಗೆ ಮಳೆ ನೀರು ಬಿದ್ದಾಗ ಅಥವಾ ನೀರು ಬಿದ್ದಾಗ ಗೊಬ್ಬರಗಳು ನೀವೇನು ಹಾಕ್ತೀರಿ ಆ ಬೆಡ್ಡಿನ ಈಚೆ ಹೋಗೋದು ಬೇಡ ಅಂತ ಹೇಳಿ ಅದೊಂದು ಉದ್ದೇಶಕ್ಕೆ ಹರಿ ಕಟ್ಟೋದು ಅಂತ ಹೇಳೋದು ನಮ್ಮ ಕಡೆ. ಅದಾದ ನಂತರ ನಿಮಗೆ ತಿರ್ಗಾ 90 ದಿನಗಳಿಗೆ, ಅಂದರೆ 2 ತಿಂಗಳು 2.5 ತಿಂಗಳಿಗೆ ಗಿಡ ಬೆಳವಣಿಗೆ ನೋಡಿಕೊಂಡು ಮತ್ತೊಂದು ಗೊಬ್ಬರ ಕೊಡ್ತೀರಿ. ಆವಾಗ ಕೂಡ ಈ ಭೂಮಿಗೆ ಏನು ಬೇಕಾಗ ಆ ಪ್ರಮಾಣದಲ್ಲಿ, ಅಥವಾ ನೀವು 10-20 ಕೊಡ್ತಿರೋ, ಕಾಂಪ್ಲೆಕ್ಸ್ ಕೊಡ್ತಿರೋ, ನಿಮಗೆ ಭೂಮಿ ಮಣ್ಣಿನ ಪರೀಕ್ಷೆ ಮಾಡಿರ್ತಾರೆ, ಆ ಆಧಾರದ ಮೇಲೆ ಕೊಡಬೇಕು ಅದನ್ನು. ಯಾಕೆಂದರೆ ಅದು ಭೂಮಿಯಿಂದ ಭೂಮಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ನಾವು ಹೋದ ವರ್ಷ ಕೊಟ್ಟಿದ್ದು ಗೊಬ್ಬರಗಳ ಪ್ರಮಾಣನೇ ಬೇರೆ, ಈ ವರ್ಷ ಕೊಡ್ತಾ ಇರೋ ಗೊಬ್ಬರಗಳ ಪ್ರಮಾಣನೇ ಬೇರೆ. ನಿಜ ನಿಜ, ಅದು ಭೂಮಿಯಿಂದ ಭೂಮಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಆದ್ದರಿಂದ ನಂಗೆ ಈಗ ನಂಗೆ ಆ ಭೂಮಿಗೆ ಏನು ಬೇಕು ಮತ್ತು ಆ ಗಿಡಕ್ಕೆ ಅವಶ್ಯಕತೆ ಏನಿದೆ ಆ ಮಟ್ಟದಲ್ಲಿ ಕೊಡ್ತಾ ಇದ್ದೀನಿ ಸರ್. ಎಲ್ಲಿವರೆಗೂ ಕೊಡ್ತಾ ಹೋಗ್ತಾರೆ ಗೊಬ್ಬರ ಸರ್? ಈಗ ಗಿಡಗಳಿಗೆ ಅಂತ ಹೇಳಿದ್ರೆ ಶುಂಠಿಲಿ ಸರ್ ನಿಮಗೆ 5ನೇ ತಿಂಗಳವರೆಗೆ ಗೊಬ್ಬರ ತೊಗೊಳುತ್ತೆ. 2ನೇ ತಿಂಗಳಿಂದ 5ನೇ ಈ ಒಂದು 3 ತಿಂಗಳುಗಳ ಕಾಲ ನಿಮಗೆ ಅದು ಯಥೇಚ್ಛವಾಗಿ ಕೇಳುತ್ತೆ. ಅದು ಆಮೇಲೆ ನಿಮಗೆ ಗೊಬ್ಬರ ತಗೊಳ್ಳಲ್ಲ, ನೀವು ಎಷ್ಟೇ ಕೊಟ್ಟರು ಗೊಬ್ಬರ ತಗೊಳ್ಳಲ್ಲ ಅದು. ಓಕೆ, ಅದು ಗೆಡ್ಡೆ ಕಟ್ಟುತ್ತೆ, ಗೆಡ್ಡೆ ಕಟ್ಟುತ್ತೆ. ಅವಾಗ ಏನಿಲ್ಲ ಅಂದರೆ ಅವಾಗ ಅದು ಈ SOP ಅಂತ ಹೇಳ್ತಾರೆ, ಸಲ್ಫೇಟ್ ಆಫ್ ಪೊಟಾಶ್ ಅಂತ ಹೇಳಿ, ಅದನ್ನು ಸ್ಪ್ರೇ ಮಾಡಿಕೊಂಡ್ರೆ ಸಾಕು. ಅವಾಗ ಅದು ಗೆಡ್ಡೆ ಕಟ್ಟೋಕೆ ಅವಾಗ ನಿಮಗೆ ಪೊಟಾಶ್ ಅಂಶ ಜಾಸ್ತಿ ಬೇಕಾಗುತ್ತೆ. ಅದು ಸ್ಪ್ರೇ ನಿಮಗೆ ಮೂಲವಾಗಿ ತಗೊಳ್ಳಲ್ಲ, ಅದು ನಿಮಗೆ ಭೂಮಿಗೆ ಹಾಕಿದ್ರೆ ತಗೊಳ್ಳಲ್ಲ. ಸ್ಪ್ರೇ ಒಂದು 2-3 ಸ್ಪ್ರೇ ಮಾಡಿಕೊಂಡ್ರೆ ಸಾಕಾಗತ್ತೆ. 5ನೇ ತಿಂಗಳವರೆಗೆ ಮಾತ್ರ ನಿಮಗೆ ಗೊಬ್ಬರಗಳ ಅವಶ್ಯಕತೆ ಇದೆ. ಮಣ್ಣಿಗೆ ಹಾಕೋದು ಅಷ್ಟೇ, ಮಣ್ಣಿಗೆ ಹಾಕೋದು ನಿಮ್ಗೆ 5ನೇ ತಿಂಗಳವರೆಗೆ ಮಾತ್ರ. ಸಿಂಪರಣೆ ಎಲ್ಲಿವರೆಗೆ ಮಾಡ್ತೀರಿ? ಸಿಂಪರಣೆ ಸರ್ ನಿಮಗೆ 7ನೇ ತಿಂಗಳವರೆಗೂ ಮಾಡ್ತೀವಿ ಸರ್. ನಾವು ಪೋಷಕಾಂಶಗಳ ಸಿಂಪರಣೆ, ಅಂದರೆ ಪೋಷಕಾಂಶ ಅಂದರೆ ಎಲ್ಲ ಪೋಷಕಾಂಶಗಳೇನಿಲ್ಲ, 5ನೇ ತಿಂಗಳವರೆಗೆ ಮಾತ್ರ ಎಲ್ಲ ಥರದ ಪೋಷಕಾಂಶಗಳು ಮಾಡ್ತೇವೆ. ಅಂದರೆ ಹಂತವಾಗಿ ಈಗ ಮೊದಲೇ ಮೊಳಕೆ ಬಂದು ಒಂದು ಹಂತ ಅಂತಂದರೆ ಈಗ 30 ದಿನಕ್ಕೆ ಮೊಳಕೆ ಬಂದಿರುತ್ತೆ, ಈಗ 60 ದಿನಗಳು ಅಲ್ಲಿ ಗಂಟ 90 ಮಾಡಿರ್ತೀವಿ. 90 ಮಾಡಾದ್ಮೇಲೆ ಈಗ 12-16 ಮಾಡ್ತೀವಿ, ಅಂದರೆ ಬದಲಾವಣೆ ಮಾಡ್ತಾ ಇರ್ತೀವಿ. ಇಲ್ಲಾಂದರೆ ಈ ಪೋಸ್ಟ್ ಈಗ ಜಿಂಕ್, ಸಲ್ಫರ್ ಇವೆಲ್ಲ ಇರುತ್ತಲ್ಲ, ಅದ್ರದ್ದು ಟಾನಿಕಲ್ ಸಿಗ್ತವೆ, ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗ್ತವೆ, ಅದನ್ನು ಸ್ಪ್ರೇ ಮಾಡ್ತೀವಿ. ಅದಾದಮೇಲೆ ಆ ಗಿಡಕ್ಕೆ ಒಂದು ಹಿಂಗೆ 3 ತಿಂಗಳು ಆದಮೇಲೆ ಈ ಅಮೈನೋ ಆ್ಯಸಿಡ್ ಅಂದರೆ ಈ ಆ ಅಂಶ ಬೇಕಾಗತ್ತೆ, ಆಗ ಅದನ್ನು ಸ್ಪ್ರೇ ಮಾಡ್ತೀವಿ. ಸೀವೀಡ್ ಎಕ್ಸ್ಟ್ರಾಕ್ಟ್ ಸಿಕ್ಕುತ್ತೆ ಅಮೋನಿಯಾ ಆ್ಯಸಿಡ್, ಅದನ್ನು ಅಮೋನಿಯಾ ಆ್ಯಸಿಡ್ ಅದನ್ನು ಸ್ಪ್ರೇ ಮಾಡ್ತೀವಿ ಒಂದು ಹಂತದಲ್ಲಿ. ಅದಾದಮೇಲೆ 13045 ಅಂತ ಹೇಳಿ ಬರುತ್ತೆ, ಅದನ್ನು ಸ್ಪ್ರೇ ಮಾಡಿ ಅದು ಹಂತವಾಗಿ ಅದು ಗೆಡ್ಡೆ ಕಟ್ಟುವಿಕೆಗೆ ಅಥವಾ ನಿಮಗೆ ಉತ್ಕೃಷ್ಟವಾಗಿ ಬರಬೇಕು ಗೆಡ್ಡೆ ಅಂತ ಹೇಳಿದಾಗ ಅದು ಅಂತ ಅದು ಬದಲಾವಣೆ ಆಗ್ತಾ ಹೋಗುತ್ತೆ ಸರ್. ಅದು ಕೀಟ ರೋಗಗಳ ನಿರ್ವಹಣೆ, ರೋಗಗಳ ನಿರ್ವಹಣೆ ಸರ್ ಅದು ವಾತಾವರಣದ ಮೇಲೆ ಹೋಗುತ್ತೆ. ಅದು ನಮ್ಮ ರೈತರಿಗೆ ಕೆಲವೊಂದು ರೈತರು ಏನಂದರೆ ಓ ಈ ಟೈಮ್ಗೆ ಇದು ಹೊಡಿಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ನಿಮಗೆ ಗಿಡ ನೋಡಬೇಕು, ಗಿಡ ಆರೋಗ್ಯವಾಗಿತ್ತು ಅಂತ ನಿಮಗೆ ಕೀಟನಾಶಕ ಆಗಲಿ ಅಥವಾ ಫಂಗಿಸೈಡ್ ಆಗಲಿ ಅದರ ಅವಶ್ಯಕತೆ ಖಂಡಿತ ಇಲ್ಲ. ಇನ್ಫ್ಯಾಕ್ಟ್ ನಾನು ಕಳೆದ ಬಾರಿ ಸ್ಪ್ರೇ ಮಾಡಿದ್ದು ಅಂದರೆ ಒಂದು 3 ಬಾರಿ ಸ್ಪ್ರೇ ಮಾಡಿರೋದು, 3-4 ಬಾರಿ ಸ್ಪ್ರೇ ಮಾಡಿರ್ಬೋದು ಅಷ್ಟೇ. ಅದು ಆ ವಾತಾವರಣಕ್ಕೆ ಅನುಗುಣವಾಗಿ ಗಿಡದ ಬೆಳವಣಿಗೆ ಅಥವಾ ರೋಗ ಬಾಧೆ ಜಾಸ್ತಿ ಇದ್ದಾಗ ಆ ಥರ ಆ ಇದ್ರ ಮೇಲೆ ಇದು ಮಾಡ್ತೀವಿ ಅಷ್ಟೇ ಹೊರತು ಇಷ್ಟೇ ಹೊಡಿಬೇಕು ಅಂತ ಇಲ್ಲ ಸರ್. ಅದಕ್ಕೆ ಗಡ್ಡೆ ಕೊಳೆಯುವಂತಹ ರೋಗ ನಿಮ್ಮಲ್ಲಿ ಸಾಮಾನ್ಯವಾಗಿ ಬರುತ್ತಾ ಅಥವಾ ಬರದೇ ಇಲ್ಲ? ಇಲ್ಲ ಸರ್, ಕೊಳೆ ರೋಗ ಅನ್ನೋ ಸರ್ ಅದು ಒಂದು ಬಿತ್ತನೆಯಲ್ಲಿ ಇರುತ್ತೆ, ನೀವು ಆಯ್ಕೆ ಮಾಡೋ ಬಿತ್ತನೆ ಮೇಲೆ ಇರುತ್ತೆ. ಎರಡನೇದು ಯಥೇಚ್ಛವಾಗಿ ಮಳೆ ಆದಾಗ ಮತ್ತು ಇನ್ನೊಂದು ಭೂಮಿ ಆಯ್ಕೆಯಲ್ಲಿ. ನೀವು ಇವು 3ರಲ್ಲಿ ಯಾವುದೇ ಒಂದು ನೀವು ತಪ್ಪು ಮಾಡಿದರೂ ಕೂಡ ನಿಮಗೆ ಕೊಳೆ ರೋಗ ಬಂದೇ ಬರುತ್ತೆ. ಒಂದು ವೇಳೆ ಮಳೆ ಜಾಸ್ತಿ ಆಯ್ತಪ್ಪ, ಶೀತ ಮಳೆ ಬಂದಾಗ ಸರ್ ಅಂದಾಗ ನೀವು ಈ ಬಸವ ಕಾಲುವೆಗಳು ಅಂತ ಮಾಡ್ತೀವಲ್ಲ ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿರಬೇಕು. ನೀರು ನಿಲ್ಲಬಾರ್ದು, ಜಮೀನು ಎಲ್ಲೂ ಕೂಡ ನೀರು ನಿಲ್ಲಬಾರ್ದು. ನೀರು ನಿಂತ್ಕೋತು ಅಂದರೆ ಅಲ್ಲಿ ನಿಮಗೆ ಕೊಳೆ ರೋಗ ಬಂತು ಅಂತ ಹೇಳಿ. ಕೊಳೆ ರೋಗ ಬಂದಮೇಲೆ ಸರ್ ಈ ಕೊಳೆ ರೋಗ ಅಂದರೆ ಒಂದು ಹಂತದಲ್ಲಿ ಕಂಟ್ರೋಲ್ ಮಾಡೋದು, ಮಳೆಗಾಲದಲ್ಲಿ ನೀವು ಏನೇ ಮಾಡಿದ್ರು ನೀವು ಎಷ್ಟೇ ನೀವು ಪ್ರಿಕಾಷನ್ ಮೆಷರ್ ಅಂತ ತೊಗೊಂಡ್ರು ಕೂಡ ಅದು ತುಂಬ ಕಷ್ಟ ಆಗ ಸರ್. ಶುಂಠಿಯಲ್ಲಿ ಅತಿ ಹೆಚ್ಚಿನ ಇಳುವರಿ ತಗೋಬೇಕು ಅಂದರೆ ತುಂಬ ಪ್ರಮುಖವಾದ ಅಂಶ ಯಾವುದು ಅನ್ಸುತ್ತೆ ನಮಗೆ? ಒಂದು ಭೂಮಿ ಆಯ್ಕೆ, ಇನ್ನೊಂದು ಬಿತ್ತನೆ ಬೀಜ. ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ? ಸರ್, ನಮಗೆ ಫಸ್ಟ್ ಮೊದಲನೇ ವರ್ಷದಲ್ಲಿ ನಾನು 4.5 ಲಕ್ಷ ಖರ್ಚು ಮಾಡಿದ್ದೆ ಒಂದು ಎಕರೆಗೆ. ಕೇಳಿದ್ರೆ 4 ಲಕ್ಷ ಖರ್ಚು ಮಾಡ್ತಾರೆ. ಓಕೆ, 4 ಲಕ್ಷ ಖರ್ಚು ಮಾಡೋರು ಇದಾರೆ, ನಾನು ನೋಡಿದ್ದೀನಿ ನಾನು. ಆಯ್ತು, ಈಗ ನಾನು ಅದನ್ನ ಹೆಚ್ಚು ಕಡಿಮೆ ಒಂದು 3.5 ಲಕ್ಷಕ್ಕೆ ತಂದಿಸಿದ್ದೀನಿ. ಈಗ ಕಡಿಮೆ ಮಾಡಿದ್ದೀನಿ, ಅಷ್ಟು ಕಡಿಮೆ ಮಾಡಿದ್ದೀನಿ. ಹೌದು, ಅಷ್ಟಲ್ಲಿ ತುಂಬ ಉತ್ಕೃಷ್ಟವಾದ ಬೆಳೆ ಬೆಳಿಬೋದು ಅಂತ ಒಂದು ನಿಮಗೆ 500 ರಿಂದ 550 ಚೀಲಗಳು ನೀವು ಬೆಳಿಬೋದು ಅನ್ಕೊಂಡೆ. ಎಷ್ಟು ಬಳಸ್ತೀರಾ ಎಕರೆಗೆ? ಸರ್, ನಾನು ಬಿತ್ತನೆಯನ್ನು 1 ಎಕರೆಗೆ ಬೆಳೆಸೋದು 20 ಚೀಲಗಳು, 60 ಕೆಜಿದು 20 ಚೀಲಗಳು ಬೆಳೆಸೋದು. 12 ಕ್ವಿಂಟಲ್ ಆಗುತ್ತೆ. 12 ಕ್ವಿಂಟಲ್ ಆಗುತ್ತೆ. ಓಕೆ, ಇಳುವರಿ ಎಷ್ಟು ಬರುತ್ತೆ? ನಂದು ಹೆಚ್ಚು ಕಡಿಮೆ 450 ರಿಂದ 500 ಬ್ಯಾಗ್ ಸರ್. ನಂದು 60 ಕೆಜಿ, 60 ಕೆಜಿ ಬ್ಯಾಗ್, 500 ಬ್ಯಾಗ್ ಬೆಳಿತೀವಿ. ಪರವಾಗಿಲ್ಲ, ಟನ್ ಲೆಕ್ಕದಲ್ಲಿ ಹಾಕಿದ್ರೆ ಆರೆ ಇರಲಿ, 30 ನಿಮಗೆ 30 ಟನ್ ಬಿಳ್ದಂಗೆ ಆಯ್ತು ನಮಗೆ. ಓಕೆ, ಅಂದರೆ ನೀವು ಅದಕ್ಕಿಂತ ಜಾಸ್ತಿ ಬೆಳಿಬಹುದು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ? ಖಂಡಿತ ಸರ್, ಯಾಕೆಂದರೆ ಕುಶಾಲನಗರದಲ್ಲಿ ನನ್ನ ಸ್ನೇಹಿತರೊಬ್ಬರು ಬೆಳೆದಿದ್ದಾರೆ, ನನಗೆ ಅದೇ ಟಾರ್ಗೆಟ್. ಅವರು ಎಕರೆಗೆ 650 ಬ್ಯಾಗ್ ಬೆಳೆದಿದ್ರು. ಓಹೋ, 3 ಎಕರೆಯಲ್ಲಿ ಅವರು ಹೆಚ್ಚು ಕಡಿಮೆ 2000 ಬ್ಯಾಗ್ ಬೆಳೆದಿದ್ರು. ನನಗೆ ಅದು ಟಾರ್ಗೆಟ್. ಹೌದಾ, ಬೆಳಿಬಹುದು ಅಂತ ಅನ್ಸುತ್ತೆ? ಖಂಡಿತ ಬೆಳಿಬಹುದು ಸರ್, ಖಂಡಿತ ಖಂಡಿತ ಬೆಳಿಬಹುದು. ಇನ್ನೇನು ಸುಧಾರಣೆ ಮಾಡ್ಕೋಬೇಕು ನೀವು ಆ ಟಾರ್ಗೆಟ್ ರೀಚ್ ಆಗ್ಬೇಕಂದ್ರೆ? ಸರ್, ಅದು ಕಲಿಯುವಿಕೆ ಅನ್ನೋದು ನಿರಂತರ, ಅದು ನಮಗೆ ಇವತ್ತೇನು ಕಲಿತೆ ನಾಳೆ ಇನ್ನೊಂದು ಹೊಸದನ್ನು ಇರುತ್ತೆ. ಕಲಿಯುವಿಕೆನೂ ನಿರಂತರ, ಅದು ಕಲಿಕೆ ಅನ್ನೋದು ಯಾವತ್ತು ಈಗ ನಂಗೆಲ್ಲ ಗೊತ್ತು ಅಂತ ಹೇಳೋದು ಮೂರ್ಖತನ. ಅದು ಪ್ರತಿ ವರ್ಷ ಬಿತ್ತನೆ ಮತ್ತು ಬೇಸಾಯ ಖರ್ಚು ಎಲ್ಲ ಜಾಸ್ತಿನೇ ಆಗ್ತಿರುತ್ತೆ, ಮಾರುಕಟ್ಟೆ ಸ್ಥಿರವಾಗೇನಿರಲ್ಲ. ಪ್ರತಿ ವರ್ಷ ಯಾವುದೇ ಧಾರಣೆ ಇದ್ದರೂ ಕೂಡ ಶುಂಠಿಯಲ್ಲಿ ಆದಾಯ ಮಾಡಬಹುದು ಅಂತ ತಮ್ಗೆ ಅನಿಸುತ್ತ? ಮಾಡ್ಬೋದು ಸರ್, ಯಾಕೆಂದರೆ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ನನಗೆ ಈ ಔಷಧಿಗಳ ಪ್ರೈಸ್ ಏನಿದೆ ತುಂಬ ಜಾಸ್ತಿನೇ, ಅಟ್ಲೀಸ್ಟ್ ಒಂದು 20% ಜಾಸ್ತಿ ಆಗಿದೆ. ಮತ್ತು ಈ ಲೇಬರ್, ನಮ್ಮಲ್ಲಿ ಬರುವ ಲೇಬರ್ಗಳ ಕಾಸ್ಟು ಕೂಡ ಜಾಸ್ತಿ ಆಗಿದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಕಳೆದ ಬಾರಿಗೆ ಈ ಬಾರಿಗೂ ಅಟ್ಲೀಸ್ಟ್ ನಂಗೆ ಒಂದು 25% ಜಾಸ್ತಿ ಆಗುತ್ತೆ. ಆದಾಯ ಎಷ್ಟು ಮಾಡಿದ್ದೀರಿ ಸರ್? ಸರ್, ಕಳೆದ ಬಾರಿ ಒಂದು 5 ಎಕರೆಯಲ್ಲಿ ಹಾಕಿದ್ದೆ ಸರ್. ನಾನು 5 ಎಕರೆಯಲ್ಲಿ ಹಾಕಿದ್ದು ನಾನು 2000 ಬ್ಯಾಗ್, ಅಂದರೆ 60 ಕೆಜಿ ಬ್ಯಾಗು, ನಾನು ಆ್ಯಾವ್ರೇಜು ನಾನು 4.5 ಸಾವಿರ ರೂಪಾಯಿ ಕೊಟ್ಟೆ. ಅವಾಗ ನನಗೆ ಒಟ್ಟು ಬಂದಿದ್ದು ನನಗೆ 90 ಲಕ್ಷ, ನಾನು ಖರ್ಚು ಮಾಡಿದ್ದು ಒಂದು 16 ಲಕ್ಷ. ಓಕೆ, ಭಾಳ ಖುಷಿಯಾಗಿರ್ಬೇಕು ತಮಗೆ. ಖಂಡಿತ ಸರ್, ಖುಷಿ ವಿಚಾರನೇ ಅದು. ಅದು ವ್ಯವಸಾಯದಲ್ಲಿ ಆ ಮಟ್ಟದ ಒಂದು ಆದಾಯನಾಗ ಕನಸು ಅನ್ಕೋತೀರಿ, ರೈತರಿಗೆ ಅದು ಕನಸೇ ಇದು, ಆ ಮಟ್ಟದ ಆದಾಯ ಅಂತ ಹೇಳಿದ್ರೆ ಖುಷಿ ವಿಚಾರ ಸರ್ ಅದು. ಅದೇ ಅದೇ, ಈಗ ನಿಮ್ಮ ಟಾರ್ಗೆಟ್ ಕೂಡ ಹೇಳ್ಬಿಟ್ಟಿದ್ದೀರಿ, ಇನ್ನೇನಾದರೂ ನಿಮ್ಮ ಕನಸುಗಳಿದೆಯಾ ಸರ್ ವ್ಯವಸಾಯದಲ್ಲಿ ಮಾಡಬೇಕಾಗಿರುವಂತಹ ಸಾಧನೆಗಳ ಬಗ್ಗೆ? ಸರ್, ಏನಂದರೆ ಪ್ರತಿದಿನ ನಾವು ಪ್ರತಿಯೊಂದಕ್ಕೂ ಕೂಡ ಗೌರ್ಮೆಂಟ್ನ ನಾವು ಆಲೋಮಿಸ್ತೀವಿ. ಏನು ಕೆಲವೊಂದು ಲಾಸ್ ಅಂತ ಇರ್ತವೆ, ಅದು ಕೆಲವೊಂದನ್ನ ಗೌರ್ಮೆಂಟ್ ಕಡೆಯೂ ಕೂಡ ಆಗಬೇಕು. ಬಟ್ ನಾವು ಎಲ್ಲನೂ ಕೂಡ ನಾವು ಗೌರ್ಮೆಂಟ್ಗೆ ನಾವು ಇದು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಅವ್ರು ಹೊಸ ಪ್ರಯತ್ನಗಳು ಮಾಡಿಕೊಂಡು, ಹೊಸ ಪ್ರಯತ್ನ ಮುಖ್ಯ ಸರ್. ನನ್ನ ಅನುಭವದಲ್ಲಿ ನಿಮಗೆ ಪ್ರಯತ್ನ ಮಾಡಿದೆ ಏನೂ ಮಾಡಲಿಕ್ಕಾಗಲ್ಲ, ನಿರಂತರ ಪ್ರಯತ್ನ ಮಾಡ್ತಿರಬೇಕು. ನಿಮಗೆ ಪ್ರಯತ್ನ ಯಶಸ್ಸು ತಂದು ಕೊಟ್ಟೆ ಕೊಡುತ್ತೆ. ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಏಪ್ರಿಲ್ 23 ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆಯನ್ನು ಕುರಿತು ಕೊಡಗು ಜಿಲ್ಲೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನವಿದೆ. ಆಡು ಮತ್ತು ಕುರಿ ಸಾಕೋದೇನೋ ಬಹಳ ಸುಲಭ, ಆದರೆ ರೈತರಿಗೆ ಹೆಚ್ಚು ಕಂಟಕವಾಗಿ ಬರುವುದೇ ಈ ಕಾಯಿಲೆಗಳು. ಕಾಯಿಲೆಗಳು ಬಂದರೆ ಒಂದರಿಂದ ಒಂದು ಬಂದುಬಿಡುತ್ತೆ. ಅದರಿಂದ ಆ ಕಾಯಿಲೆಗೆ ವೈದ್ಯರ ಸಲಹೆ ಮೇರೆಗೆ ಲಸಿಕೆಗಳನ್ನ ಆಗಿಂದಾಗೆ, ಅಂದರೆ ಕಾಲಕ್ಕೆ ತಕ್ಕಂತೆ ನೀವು ಲಸಿಕೆ ಹಾಕ್ಸ್ಬಿಡ್ಬೇಕು. ಆವಾಗ ಕಾಯಿಲೆಗಳಿಂದ ಆಲ್ಮೋಸ್ಟ್ 90% ನಾವು ತಡೆಗಟ್ಬೋದು. ನೆನಪಿಡಿ, ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅನ್ನೋದಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಮಂತ್ ಕುಮಾರ್ ಅವರೇ? ಸರ್, ನಂದು ಮೊಬೈಲ್ನ ಸಂಖ್ಯೆ 8073705362. ಇನ್ನೊಮ್ಮೆ ಹೇಳ್ತೀರಾ? 8073705362. ಕನ್ನಡದಲ್ಲಿ ಇನ್ನೂ ಒಂದ್ಸರಿ ಹೇಳ್ಬಿಡಿ. 8073 7053562. ಒಳ್ಳೆಯದು ಹೇಮಂತ್ ಕುಮಾರ್ ಅವರೇ, ಇದುವರೆಗೂ ಶುಂಠಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನು ತುಂಬ ಸೊಗಸಾಗಿ ಹಂಚಿಕೊಂಡ್ರಿ, ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಶುಂಠಿ ಬೇಸಾಯ ಕುರಿತು ನಂಜನಗೂಡು ತಾಲೂಕು ಬಸವನಪುರ ಗ್ರಾಮದ ಬಿಎನ್ ಹೇಮಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈಗ ಒಂದು ಪರಿಸರ ಗೀತೆಯನ್ನು ಆಲಿಸೋಣ. ಜಲ ನಮ್ಮದು, ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರೆಲ್ಲಿದೆ, ಉಳಿಸಲು ಇರಲಿ ಛಲ. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ, ಹಸಿರಿಲ್ಲದೆ ಉಸಿರೆಲ್ಲಿದೆ, ಉಳಿಸಲು ಇರಲಿ ಛಲ. ಕ್ಷಣದಾಸೆಗೆ ಬಲಿಯಾಗದೆ ಹಸಿರು ಕಿಸಿಯ